ಬೇರೆ ಬೇರೆ ರೀತಿಯ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರಾಗಿ, ಅವರು ಮೂಲತಃ ಕೃಷಿ ಹಿನ್ನೆಲೆಯಿಂದ ಬಂದವರಾದ್ರಿಂದ ಅವರನ್ನು ಇವತ್ತು ಮಾತಾಡಿಸ್ತಾ ಇದ್ದೇವೆ. ನಮಸ್ಕಾರ ಅಣ್ಣಯ್ಯ ಕುಲಾಲ್ ಅವರೇ. ನಮಸ್ತೆ ಸರ್. ಈಗ ಈ ಮುಲ್ಕಿ ಕೊಲನಾಡಿನಲ್ಲಿರುವಂತಹ ವಿನಯ ಕೃಷಿ ಬೆಳೆಗಾರರ ಸಂಘ ಅನ್ನೋದನ್ನು ಸ್ಥಾಪಿಸಿದ ಸಂದರ್ಭದಲ್ಲಿ ನೀವು ಕೂಡ ಅದರ ಒಂದು ನಿರ್ದೇಶಕರಾಗಿ ಅದರ ಜೊತೆ ಕೆಲಸ ಮಾಡಿದವರು. ಒಬ್ಬರು ವೈದ್ಯರಾಗಿ ಈ ಕೃಷಿಯ ಜೊತೆಗೆ ಕೆಲಸ ಮಾಡುವ ಒಂದು ಹಿನ್ನೆಲೆ ಏನದು? ವಿನಯ ಅನ್ನೋದು ನಮ್ಮ ವಿಜಯಣ್ಣನ ಅಣ್ಣನ ಹೆಸರು. ಅವರು ಕೋವಿಡ್ ಸಮಯದಲ್ಲಿ ನಮ್ಮಿಂದ ದೂರ ಆಗಿದ್ದರು. ನಾವೆಲ್ಲ ಇಲ್ಲಿ ಸೇರಿದ್ವಿ ಅವ್ರ ಮನೆಯಲ್ಲಿ. ವಿಜಯಣ್ಣನ ಮನೆ ಇದೇ ಪರಿಸರದಲ್ಲಿ. ಚಂದ್ರಮೌಳೇಶ್ವರ ದೇವಸ್ಥಾನ ಅನ್ನೋದೇ ನಮ್ಮೆಲ್ಲರಿಗೆ ಇದೊಂದು ಮೂಲ, ಒಂದು ಬೀಚ್. ಈಶ್ವರ ಅಂದರೆ ನಮಗೆಲ್ಲರಿಗೂ ಮೂಲ ಸ್ಥಾನ. ಹಾಗಾಗಿ ಇಲ್ಲಿ ಸೇರಿದಾಗ ಇವರು ನಮ್ಮ ಸಂತೋಷ್ ಶೆಟ್ಟಿ ಯಸ್ಮಾಂಡ್ ಅವರು ಹೇಳಿದರು, ನಾವೆಲ್ಲ ಮಿತ್ರರು ಸೇರಿ ಕೆಲಸ ಮಾಡ್ತಿದ್ದೇವೆ ಅಂತ. ಅವರೆಲ್ಲ ಇಂಜಿನಿಯರ್ಸ್. ಇದರಲ್ಲಿ ಹೆಚ್ಚಿನ ಜನರೆಲ್ಲ 14 ಜನರಲ್ಲಿ ನನ್ನನ್ನು ಬಿಟ್ಟರೆ ಹೆಚ್ಚಿನವ್ರು ಇಂಜಿನಿಯರ್ಸ್. ಎಲ್ಲ ಒರಿಜಿನಲಿ ಕೃಷಿ ಕುಟುಂಬದಿಂದ ಬಂದವರು. ಕೃಷಿ ಮಾಡಿಯೇ ಕಾಲೇಜಿಗೆ ಶಾಲೆಗೆ ಎಲ್ಲ ಹೋದವ್ರೆ. ಯಾಕಂದರೆ 10 ಗಂಟೆವರೆಗೆ ಕೃಷಿ ಮಾಡಿ ಅನಂತರ ಕಾಲೇಜಿಗೆ ಹೋದವರೇ ಇರುವುದು ಎಲ್ಲರೂ. ಬಟ್ ಈಗೆಲ್ಲ ಇಂಜಿನಿಯರ್ಸು, ಬಿಸ್ನೆಸ್ ಮ್ಯಾನ್ಗಳು, ಬಿಲ್ಡರ್ಸ್ಗಳು, ಕಾಂಟ್ರಾಕ್ಟರ್ಸ್ ಆಗಿದ್ದಾರೆ. ನಾನೊಬ್ಬ ವೈದ್ಯ ವೃತ್ತಿಯಲ್ಲಿದ್ದವ. ನಾವಿಲ್ಲಿ ಬಂದಾಗ ಇದನ್ನು ಮಾಡಬೇಕು ಅನ್ನುವ ಚಿಂತನೆ ಯಾಕೆ ಬಂದರೆ, ಕೋವಿಡ್ ಬಂದಾಗ ಕೋವಿಡ್ ನಮಗೊಂದು ಪಾಠ ಕಲಿಸಿತ್ತು. ಇಡೀ ಜಗತ್ತಿನಲ್ಲಿ ಎಲ್ಲ ಆನ್ಲೈನ್ ಆಗಿತ್ತು. ಆಫ್ಲೈನ್ ಆಗಿದ್ದುದು ಕೃಷಿ ಮತ್ತು ವೈದ್ಯಕೀಯ ಸೇವೆ ಮಾತ್ರ. ಕೃಷಿಯನ್ನು ಆನ್ಲೈನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಗದ್ದೆಗೆ ಹೋಗಲೇಬೇಕು, ನೀರು ನೋಡಬೇಕು, ಉಳಬೇಕು, ಬಿತ್ತಬೇಕು, ಕಟಾವು ಮಾಡಬೇಕು. ಮತ್ತು ಮೆಡಿಸಿನ್ ಅವರು ಹಾಗೆ ಡಾಕ್ಟ್ರ್ ಎಲ್ಲ ಕೊಡು ನಿಂತ್ಕೊಂಡು ಇಂಜೆಕ್ಷನ್ ಕೊಡಲಿಕ್ಕೆ ಆಗಲ್ಲ. ಇದೆರಡು ವೃತ್ತಿ ಮಾತ್ರ ಉಳಿಯುವುದು. ಆವಾಗಲೂ ಹೆಚ್ಚು ಡಿಮ್ಯಾಂಡ್ ಇದ್ದುದು ಆಕ್ಸಿಜನ್ನಿಗೆ. ಪರಿಸರ ಪರಿಸರ ಉಳಬೇಕು ಅಂತ. ಯಾಕಂದ್ರೆ ನಾನು ವೈದ್ಯನಾಗೋದಕ್ಕಿಂತ ಮೊದಲು ನಾನು BSc ಬಾಟ್ನಿ ಝುವಾಲಜಿ ಮಾಡಿದವ. ಹಾಗಾಗಿ ಅಗ್ರಿಕಲ್ಚರಲ್ ಸೈಡಿಂದನೇ ಬಂದಿದ್ದರಿಂದಾಗಿ ನನ್ನನ್ನು ಅವರು ಕರೆದುಕೊಂಡ್ರು, ಆಯ್ಕೆ ಮಾಡಿಕೊಂಡ್ರು, ನಾನು ಅವ್ರ ಜೊತೆ ಬಂದೆ. ನಮಗೂ ಆವಾಗ ಅನಿಸ್ತು, ಎಲ್ಲ ಕಡೆ ಇಡೀ ಜಗತ್ತೇ ಮುಚ್ಚಿ ಹೋಗಿತ್ತು ಕೋವಿಡ್ ಸಮಯದಲ್ಲಿ. ಆದರೆ ಕೃಷಿ ನಡೀತಾ ಇತ್ತು. ಕೃಷಿಯ ಇದರಲ್ಲಿ ಇದ್ದರೆ ಏನಾದರೂ ಮಾಡ್ಬೋದು. ಯಾಕಂದರೆ ಆರೋಗ್ಯ ಅಂತ ಹೇಳೋದು ಕೃಷಿಯಿಂದಲೇ ಬಂದಿದ್ದು. ಈಗೆಲ್ಲ ನಾವು ಜಿಮ್ಮಿಗೆ ಹೋಗ್ತೇವೆ, ವಾಕಿಂಗ್ ಮಾಡ್ತೇವೆ, ಏನೆಲ್ಲ ಮಾಡ್ತೇವೆ. ಬಟ್ ಕೃಷಿ ಮಾಡುವವನಿಗೆ ಜಿಮ್ ಬೇಕಾಗಿಲ್ಲ, ನಿಮ್ಮ ಫಿಟ್ನೆಸ್ ಬೇಕಾಗಿಲ್ಲ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅವ್ನು ಬೆಳಗಿಂದ 4-6 ಜನ ಮಾತಾಡೋಗಿ ಹೇಳ್ತಿದ್ರು, 3 ಗಂಟೆ ನಡೀತೇನೆ, 10 ಕಿಲೋಮೀಟರ್ ನಡೀತೇನೆ, ಬೆವರು ಸುರಿಸ್ತಾರೆ, ಎಲ್ಲ ಮಾಡ್ತಾರೆ. ನೀವು ಫಿಟ್ನೆಸ್ ಬೇಕಾಗಿಲ್ಲ, ಜಿಮ್ಮಿಗೆ ದುಡ್ಡು ಕೊಡಬೇಕಾಗಿಲ್ಲ, ಮೆಂಬರ್ಶಿಪ್ ಆಗಬೇಕಾಗಿಲ್ಲ, ಅದೆಲ್ಲ ಉಳಿತದೆ. ಹಾಗಾಗಿ ನಾವು ಮೈಗಳ್ಡ್ರಾಗಿದ್ದರಿಂದ ಕೃಷಿ ಮಾಡೋದನ್ನು ಮರೆತದ್ರಿಂದ, ಪಟ್ಟಣ ಕಡೆ ಬಂದದ್ರಿಂದ ಏನಾಗಿದೆ, ಬೆಳಿಗ್ಗೆ ಎದ್ದು ನಮಗೆ ಯಾರು ಕೆಲಸ ಮಾಡಿ ಹೋಗು, ಇಲ್ದಿದ್ರೆ ಶಾಲೆಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳೋರಿಲ್ಲ. ಬೆಳಿಗ್ಗೆ 8-9 ಗಂಟೆಗೆ ಎದ್ದು ಸೀದಾ ಹೋಗುದು. ಹಾಗಾಗಿ ಮೈಗಳ್ಳತನ ಬರಲಿಕ್ಕೆ ಕಾರಣ, ಬೊಜ್ಜು ಬರಲಿಕ್ಕೆ, ಈಗ ಈ ಎಲ್ಲ ಕಾಯಿಲೆಗಳ ಮೂಲವೇ ಕೃಷಿಯನ್ನು ನಾವು ಮರೆತದ್ರಿಂದ. ಕರಾವಳಿಯ ಉದ್ದಗಲಕ್ಕೂ ಕೃಷಿಯೇ ಮೂಲ. ಕೃಷಿ ಇಲ್ದಿದ್ದು ಏನಿಲ್ಲ. ಯಾಕಂದರೆ ದೇವಸ್ಥಾನದಲ್ಲಿ ಇದ್ದವರಿಗೂ ನಾವು ಯಾರು ಸಂಬಳ ಕೊಡ್ತಿರಲಿಲ್ಲ, ಉಂಬಳಿ ಕೊಡ್ತಿದ್ರು. ಹೌದು, ಉಂಬಳಿಯನ್ನು ಗದ್ದೆ ರೂಪದಲ್ಲಿ ಕೊಡ್ತಿದ್ರು. ರಾಜರು ಹಾಗೆ, ಈ ಕೆಲಸ ಮಾಡಿದರೆ ಈ ಗದ್ದೆ ನಿನಗೆ ಅಂತ. ಹಾಗಾಗಿ ಕೃಷಿ ಮಾಡಿಯೇ ಕೆಲಸ ಮಾಡಿಯೇ ಇದು ಮಾಡಬೇಕು. ಅವಾಗ ಎಕ್ಸ್ಚೇಂಜ್ ಆಫ್ ಮನಿ ರೂಪದಲ್ಲಿ ಇರಲಿಲ್ಲ, ಕಾಳುಗಳದ ಮುನ್ನೆ ದವಸ ಧಾನ್ಯಗಳ ಮೂಲಕ ಇತ್ತು. ಹಾಗಾಗಿ ಅದನ್ನು ನಾವು ಬಿಟ್ಟಿದ್ದರಿಂದ ಈಗಿನ ಕಾಯಿಲೆ ಕಸಗಳು, ಗೌಜಿ ಗಲಾಟೆಗಳು, ವೈಮನಸ್ಸುಗಳು ಇದೆಲ್ಲ ಬರ್ತಾ ಇದ್ದೇವೆ. ಹಾಗಾಗಿ ಮತ್ತೆ ಪುನಃ ನಾವು ಕೃಷಿಗೂ ಹೋಗಬೇಕು ಎನ್ನುವ ಚಿಂತನೆ. ಕೃಷಿಯಲ್ಲೇ ನಮ್ಮ ಬದುಕಿದೆ, ಕೃಷಿಯಲ್ಲೇ ನಮ್ಮ ಆರೋಗ್ಯ ಇದೆ ಅನ್ನೋದು ನಾನು ಚಿಂತನೆ ನಾನು ಕೊಂಡುಕೊಂಡಿದ್ದು. ನಾನು ಕೃಷಿಯನ್ನು ನೋಡಿದ್ದೇನೆ, ಕೃಷಿಯಿಂದ ಕುಟುಂಬದಿಂದ ಬಂದಿದ್ದೇನೆ, ಮತ್ತು ನಾವು ವೈದ್ಯಕೀಯ ವೃತ್ತಿ ಮಾಡಿದ್ದೇನೆ, ಪ್ರಾಧ್ಯಾಪಕನಾಗಿದ್ದೇನೆ. ಇದೆಲ್ಲ ಮಾಡಿ ನೋಡಿದ ಮೇಲೆ ನನಗನ್ನಿಸ್ತದೆ, ಈಗ ಒಂದು 25 ವರ್ಷ ನಾನು ಪ್ರಾಧ್ಯಾಪಕನಾಗಿ ವೈದ್ಯನಾಗಿ ಮಾಡಿದ ಮೇಲೆ ನೋಡುತ್ತದೆ, ಕೃಷಿಯಲ್ಲಿ ಎಷ್ಟು ಶಿಖ ಮಾನಸಿಕ. ಇಡೀ ವರ್ಲ್ಡಲ್ಲಿ ಸೈಕ್ಯಾಟ್ರಿಸ್ಟ್ಗಳ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಇಡೀ ವರ್ಲ್ಡಲ್ಲಿ ಮಾನಸಿಕವಾಗಿ ಕ್ಷೋಭೆಗಳವರು ಜಾಸ್ತಿ ಆಗ್ತಾರೆ. ಬಟ್ ಕೃಷಿಯಲ್ಲಿದ್ದರೆ ನಿಮಗೆ ಮಾನಸಿಕ ಕ್ಷೋಭೆ ಉಂಟಾಗೋದಿಲ್ಲ, ಬ್ಯಾಲೆನ್ಸ್ಡ್ ಮನಸ್ಸತ್ವ ಬರುತ್ತೆ. ಹಾಗಾಗಿ ನನಗೇನೋ ಒಂದು ಖುಷಿ ಕಾಣ್ತು, ಇವರೆಲ್ಲ ಮಿತ್ರರು ನನ್ನನ್ನು ಕರ್ಕೊಂಡು ಬಂದರೆ. ಇದಕ್ಕೆ ನಾನು ಆಲ್ಮೋಸ್ಟ್ ಬೇರೆ ಎಲ್ಲ ಆ್ಯಕ್ಟಿವಿಟಿಗಳನ್ನು ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಹವ್ಯಾಸ ಇರ್ತದೆ, ನಾನು ಇದರಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಹಾಂ ಸರಿ. ಈಗ ಈ ಕೃಷಿಕರಿಗೆ ಒಂದು ಬಳಗ ಪ್ರಾರಂಭ ಮಾಡಿದ್ರಿ. ನೀವು BSc ಬಾಟ್ನಿ ಮಾಡಿ ಬಂದವರು ಹೇಳಿದ್ರಿ, ಸುಮಾರು ಅಷ್ಟು 25-30 ವರ್ಷಗಳ ಹಿಂದಿನ ಕೃಷಿಗೂ ಈಗಿನ ಕೃಷಿಗೂ ನೀವು ಏನು ವ್ಯತ್ಯಾಸವನ್ನು ಕಾಣ್ತೀರಿ? ತುಂಬ ವ್ಯತ್ಯಾಸ ಇದೆ. ಮೊದಲಿನ ಕೃಷಿಗಳು ನಾವೆಲ್ಲ ದೊಡ್ಡ ಎತ್ತರದ ತಳಿಗಳನ್ನು ಬೆಳೀತಿದ್ದವರು. ಅದು ಬಿದ್ದು ಕೊಳತು ಹೋಗುದು, ಮತ್ತು ಅದನ್ನೇ ನಂಬಿಕೊಂಡು ಗೇಣಿಯ ಮೇಲೆ ಸಾಲ ತಂದಿರೋದು. ಆವಾಗ ಅಷ್ಟು ಕಷ್ಟಗಳಿದ್ದು ಸಾಲ ಸೂಲ ಮಾಡಬೇಕಾಗಿತ್ತು. ಆದರೆ ಅಂದು ಅಷ್ಟು ಕಷ್ಟ ಆದರೂ ಕೃಷಿಕ ಆತ್ಮಹತ್ಯೆ ಮಾಡ್ಕೊಳ್ತಿರಲಿಲ್ಲ, ಮಾನಸಿಕವಾಗಿ ಗಟ್ಟಿತನ ಇತ್ತು. ಈ ವರ್ಷ ಅಲ್ಲದಿದ್ದರೂ ಬಡ್ಡಿ ತಳ್ಳಿ ಬೆಳೆ ತರ್ತಿದ್ದೇನೆ ಅಂತ. ಅವತ್ತಿನ ದಿನಗಳಲ್ಲಿ ನಾವು ಒಬ್ಬರ ಮನೆಯಲ್ಲಿ ನಾವು ಕೆಲಸ ಮಾಡಿದರೆ ಇನ್ನೊಬ್ಬರು ನಮ್ಮ ಮನೆಗೆ ಕೊಡುಕೊಳ್ಳಿಕೆ ಇತ್ತು. ಇವತ್ತು ಕೊಡುಕೊಳ್ಳಿಕೆ ಇಲ್ಲ, ಕೆಲಸದವ್ರನ್ನ ಎಲ್ಲಿಂದೋ ತರಬೇಕು. ಆ ಕೆಲಸದವನಿಗೆ ಹಾರೆ ಹಿಡಿಯುವುದು ಹೇಗಂತ ಗೊತ್ತಿಲ್ಲ, ಹೊದ್ದು ಮಾಡೋದು ಹೇಗಂತ ಗೊತ್ತಿಲ್ಲ, ಗದ್ದೆ ಅಂಚನ್ನು ಕಟ್ಟೋದು ಹೇಗಂತ ಗೊತ್ತಿಲ್ಲ, ನಾವೇ ಕಲಿಸ್ಬೇಕಾಗಿ. ಅವತ್ತು ತಂದೆ ತಾಯಿಗಳು ನಮ್ಮ ನಿಂತು ಕಲಿಸ್ತಿದ್ರು, ಇವತ್ತು ಕಲಿಸುವುದಿಲ್ಲ. ಕಲಿಯುವ ಆಸಕ್ತಿಯೂ ಕಮ್ಮಿಯಾಗಿದೆ, ಇಂಜಿನ್ಗಳು ಬಂದಾಗಿದೆ. ಹಾಗಾಗಿ ಅವತ್ತಿನ ಕೆಲಸಕ್ಕೂ ಇವತ್ತಿನ ಕೆಲಸಕ್ಕೂ ಅವತ್ತು ನಮಗೆ ಶ್ರಮ ಹೆಚ್ಚಿತ್ತು, ದುಡ್ಡು ಕಮ್ಮಿ ಖರ್ಚಾಗ್ತಿತ್ತು. ಇವತ್ತು ಶ್ರಮ ಕಡಿಮೆ ಇದೆ, ದುಡ್ಡು ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಕೃಷಿಯಲ್ಲಿ ನಮಗೆ ಲಾಭ ಇಲ್ಲ ಅನಿಸಿದೆ. ಯಾಕಂದರೆ ನಾವು ಕೃಷಿ ಮಾಡುವಾಗ ನಾವು ನಮ್ಮ ದೈಹಿಕವಾದ ಶ್ರಮ ಉಪಯೋಗಿಸ್ತಿಲ್ಲ, ಎಲ್ಲಿಂದ ಎರವಲು ಶ್ರಮ ಎರವಲಾಗಿ ಶ್ರಮ ತರ್ತೇವೆ. ಹಾಗಾಗಿ ಇವತ್ತು ಕಾಸ್ಟ್ಲಿ ಆಗ್ತಾ ಇದೆ, ಕೃಷಿಯಲ್ಲಿ ಲಾಭ ಇಲ್ಲ ಅಂತ. ಆ್ಯಕ್ಚುಲಿ ನೀವೇ ಮಾಡಿದರೆ, ಕುಟುಂಬದವರೆಲ್ಲ ಸೇರಿ ಮಾಡಿದರೆ, ಪಕ್ಕದ ಕೃಷಿಕ ಇನ್ನೊಬ್ಬರ ಕೃಷಿ ಜೊತೆಗೆ ಸೇರಿಕೊಂಡು ಕೆಲಸ ಮಾಡಿದರೆ ಕೃಷಿ ಯಾವತ್ತೂ ಲಾಭದಾಯಕ. ಕೃಷಿ ನಮ್ಮ ಆರೋಗ್ಯವನ್ನು ಆದ ಸ್ಥಿತಿಯನ್ನು ಸಹ ಹೆಚ್ಚಿಸ್ತದೆ. ಅವತ್ತಿನ ಕೃಷಿ ದಿನಗಳಲ್ಲಿ ಸಾಲ ಸೂಲ ಮಾಡಿದ್ದು ದುಡ್ಡು ಕೊಡೋರು ಇರಲಿಲ್ಲ. ಅವತ್ತಿನಲ್ಲಿ ಗದ್ದೆಗೆ ಬೀಜ ಇದ್ದುದೆಲ್ಲ ಹಾಕಿಬಿಟ್ರೆ ಅದು ಕೊಳೆದು ಹೋದರೂ ಹೋಯ್ತೆ, ಮನೆಯಲ್ಲಿ ಇದ್ದುದೆಲ್ಲ ಮಾರಿ ಹೋಗ್ತದೆ. ಆದರೆ ಇವತ್ತು ನಾವು ವಿನಯ ಕೃಷಿ ಬಳಗದವರು ಏನು ಮಾಡ್ತಿದ್ದೇವೆ, ನಾವು ಅದನ್ನೇ ನಂಬಿಕೊಂಡು ಬದುಕಿಲ್ಲ. ನಮ್ಮದು ಬೇರೆ ಆದಾಯ ಇದ್ದಿರುವುದರಿಂದ ನಾವು ಹಣವನ್ನು ಹಾಕ್ಲಿಕ್ಕೆ ರೆಡಿ ಇದ್ದೇವೆ, ಮತ್ತು ನಾವು ಧ್ವನಿಯಾಗಿದ್ದೇವೆ. ಯಾರಿಗೆ? ಎಷ್ಟೋ ಜನ ಕೃಷಿಕರಿಗೆ ಹೋಗಿ ಒಂದು ಡಿಪಾರ್ಟ್ಮೆಂಟಲ್ಲಿ ಮಾತಾಡಲಿಕ್ಕೆ ಗೊತ್ತಿರೋದಿಲ್ಲ, ಡಿಪಾರ್ಟ್ಮೆಂಟಲ್ಲಿ ಇಂಥದ್ದುಂಟು ಕೊಡಿ ಅಂತ ಕೇಳಲಿಕ್ಕೆ ಗೊತ್ತಿರೋದಿಲ್ಲ, ಅಥವಾ ಅಲ್ಲಲ್ಲಿ ಎಕ್ಸ್ಪರ್ಟ್ ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಅವರನ್ನ ಜನರಿಗೆ ಪರಿಚಯ ಮಾಡಲಿಕ್ಕೆ ಅವ್ರಿಗಾಗೋದು. ಬಟ್ ವಿನಯ ಕೃಷಿ ಬಳಗ ಆ ಕೆಲಸ ಮಾಡ್ತದೆ. ವಿಜಯಣ್ಣನ ಹತ್ರ ಹೇಳಿದರೆ ಅವರೆಲ್ಲರ ಹತ್ರ ಮಾತಾಡ್ತಾರೆ. ಹತ್ತು ಬಡವರಿಗೆ ಒಂದು ಒಂದು ಎಕರೆ ಇರೋ ಅರ್ಧ ಎಕರೆ ಇರೋವನಿಗೆ ವಿಜಯಣ್ಣ ಹತ್ರ ಬಂದರೆ ಎಲ್ಲ ವಿಷಯಗಳುತ್ತೆ. ಯಾಕಂದರೆ ನಾವು ಕರಾವಳಿಯವರು ಸರ್ಕಾರದಿಂದ ಕೃಷಿಗೆ, ತೋಟಗಾರಿಕೆಗೆ, ಹೈನುಗಾರಿಕೆಗೆ ಸಿಗುವ ಉಪಯೋಗವನ್ನು ಅತೀ ಕಡಿಮೆ ಉಪಯೋಗಿಸ್ಕೊಂಡವರು ನಾವು ಕರಾವಳಿಯವರು. ನಮ್ಗೆ ಗೊತ್ತೇ ಇಲ್ಲ ಎಲ್ಲಿ ಏನು ಸಿಗ್ತಾ ಇದೆ ಅಂತ. ಈಗ ನೋಡಿ, ಅವರು ಟಾರ್ಪಲ್ ಸಿಗ್ತದೆ ಅಂತ ಹೇಳಿದರು ಮಳೆಗಾಲದಲ್ಲಿ. ಅದೇ ರೀತಿ ಏನೆಲ್ಲ ಸಿಗ್ತದೆ ನಿಮ್ಮ ಕೃಷಿ ಹವಾಮಾನಕ್ಕೆ, ವೈಪರೀತ್ಯಕ್ಕೆ, ಏರಿಳಿತಕ್ಕೆ ಸರಿಯಾಗಿ ಅಡಕೆ ತೋಟಕ್ಕೂ ದುಡ್ಡು ಸಿಗ್ತದೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ಈ ತಿಂಗಳಲ್ಲಿ ಇಷ್ಟು ಮಳೆ ಬಂತು, ಈ ತಿಂಗಳಲ್ಲಿ ಟೆಂಪರೇಚರ್ ಇಷ್ಟಾಯಿತು, ಅದನ್ನು ನೋಡಿ ನಿಮಗೆ ದುಡ್ಡು ಸಿಗ್ತದೆ, ನೀವು ಅದಕ್ಕೆ ಬಾಂಡಾಗಿ. ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇದನ್ನೆಲ್ಲ ವಿನಯ ಕೃಷಿ ಬಳಗಾರರ ಬಳಗ ಹೇಳಿಕೊಡ್ತದೆ, ಅಲ್ಲಲ್ಲಿ ಹೋಗಿ ಜನಜಾಗೃತಿ ಮೂಡಿಸ್ತದೆ. ಯಾಕಂದರೆ ಅವರಿಗೆ ಹೋಗ್ಲಿಕ್ಕೆ ಆಗದಿದ್ರು. ಈಗ ನೋಡಿ, ನಮ್ಮ ಬಶೀರ್ ಅಂತ ಒಬ್ಬ ಒಳ್ಳೆ ಕೃಷಿ ಅಧಿಕಾರಿದ್ದಾರೆ, ಪ್ರವೀಣ್ ಅಂತವ್ರು ತೋಟಗಾರಿಕೆ ಎಕ್ಸ್ಪರ್ಟ್ಗಳಿದ್ದಾರೆ, ಅವ್ರನ್ನ ಕರೆದ್ರೆ ಮಾತಾಡಿ ಇದ್ರೆ ಅವ್ರು ಎಲ್ಲ ವಿಷಯವನ್ನು ಹೇಳ್ತಾರೆ. ಆದರೆ ಅವ್ರನ್ನ ಹತ್ತಿರಕ್ಕೆ ಹೋಗ್ಲಿಕ್ಕೆ ಈ ಸಣ್ಣ ಕೃಷಿಕರಿಗೆ ಗೊತ್ತಿರುವುದಿಲ್ಲ, ಮಾತಾಡ್ಲಿಕ್ಕೆ ಗೊತ್ತಿರುವುದಿಲ್ಲ. ಅಂಥ ಕೆಲಸವನ್ನು ಮೀಡಿಯೇಟರ್ ಆಗಿ ಅಂಥ ಅವರಿಗೆ ಸಂವಹನ ಮಾಡುವ, ಅವರಿಗೆ ಸಂಪರ್ಕ ಸಾಧನೆ ಮಾಡುವ ಕೆಲಸ ವಿನಯ ಕೃಷಿ ಬೆಳೆಗಾರರ ಬಳಗ ಮಾಡ್ತದೆ. ಅವತ್ತಿನ ಕೃಷಿಗೂ ಇವತ್ತಿನ ಕೃಷಿ ವೈಜ್ಞಾನಿಕವಾಗಿ ನಾವು ಕೆಲವೊಂದಿಷ್ಟನ್ನು ಅಳವಡಿಸ್ಕೊಂಡಿದ್ದೇವೆ. ಇವತ್ತು ಹೇಳಿದ್ರು ನೋಡಿ, ಅವರು ಟಿಲ್ಲರಲ್ಲಿ ನಾವು ಒಂದು ಫೀಟನ್ನು ಉಳ್ಬೋದು, ದೊಡ್ಡದನ್ನು ಮಾಡಿದರೆ ಹತ್ತು ಫೀಟನ್ನು ಒಂದೇ ಸಲ ಉಳ್ಕೊಂಡು ಹೋಗಿ ಸಮಯವನ್ನು ಉಳಿಸ್ಬೋದು. ಹಾಗಾಗಿ ಮತ್ತೆ ಒಬ್ಬರು ಕೃಷಿ ಮಾಡೋದನ್ನು ಈಗ ಎಲ್ಲ ಕೃಷಿ ಬಿಟ್ಟುಬಿಟ್ಟಿದ್ದಾರೆ. 25 ವರ್ಷಗಳಿಂದ ಹಡಿಲು ಬಿದ್ದ ಕೃಷಿಯನ್ನು ನಾವು ಈಗ ಮಾಡಲಿಕ್ಕೆ ಶುರು ಮಾಡಿದ್ರಿಂದ ಅಲ್ಲಿ ಪ್ಯೂರಾದ ಕೃಷಿ ನಮ್ಗೆ ಸಿಗ್ತಾ ಇದೆ. ನಾವೇನು ಸಾವಯವ ಇದು ಇದು ಫರ್ಟಿಲೈಸರ್ಸ್ ಎಲ್ಲ ಹಾಕ್ತಾ ಇಲ್ಲ, ಸಾವಯವ ಕೃಷಿ ಮಾಡ್ತಿದ್ದೇವೆ. ಅಲ್ಲಿ ಮಾಡುವಾಗ ಅದನ್ನು ನೋಡಿ ಕೆಲವರಿಗೆ ನಾವು ಮಾಡಬೇಕಂತ ಆಸೆ ಹುಟ್ಟಿದೆ. ವಿನಯ ಕೃಷಿ ಬಳಗದವ್ರಿಗೆ 25-50 ಎಕರೆ ನಾವು ಮಾಡುವಾಗ ಹಾಡು ಬಿದ್ದ ಜಾಗದವರು ಮಾಡ್ತಿದ್ದಾರೆ. ಮತ್ತು ಕೆಲವರಿಗೆ ಏನಾಗಿದೆ ಅಂದರೆ ಅವರು ಸಣ್ಣ ಗದ್ದೆ ಇರೋದು, ಆಚೆ ಇದ್ದವರು ಮಾಡಲಿಲ್ಲ, ಈಚೆ ಇದ್ದವರು ಮಾಡಿಲ್ಲ, ಅಲ್ಲಿ ದನ ಹೋಗ್ಲಿಕ್ಕೆ ಆಗೋದಿಲ್ಲ, ಎತ್ತು ಹೋಗ್ಲಿಕ್ಕೆ ಆಗೋದಿಲ್ಲ, ನೇಗಿಲು ನೋಗ ತಗೊಂಡೋಗ್ಲಿಕ್ಕೆ ಹೋಗೋದಿಲ್ಲ. ಆವಾಗ ಅವರು ನೀವು ಮಾಡಿ ಅಂಥೇಳಿ ನಮಗೆ ಕೊಟ್ಟಿದ್ದುಂಟು, ನಮ್ಮ ಹತ್ರ ಬರ. ಆವಾಗ ಏನಾಗುತ್ತೆ, ಊರಿನಲ್ಲಿ ಒಂದು ಸೌಹಾರ್ದ ಭಾವನೆ ಕೃಷಿ ಒಲವಿನತ್ತ ಬದುಕು ಬೆಳೀತದೆ. ಅವತ್ತಿನ ದಿನಗಳಿಗೂ ಇವತ್ತಿನ, ಅವತ್ತು ಒಕ್ಕಲುಗಳಿದ್ದರು, ಗೇಣಿ ಕೊಡಬೇಕಾಗಿತ್ತು, ಹಾಗೆ ಈಗ ಎಲ್ಲರೂ ಅವರವ್ರ ಜಾಗಕ್ಕೆ ಧನಿಕರಾಗಿದ್ದಾರೆ. ಹಾಗಾಗಿ ಇವತ್ತು ಏನು ಮಾಡಿದರೂ ನಮ್ಮ ಬದುಕಿಗೆ ನೇರವಾಗಿ ಸಿಗ್ತದೆ. ಅವತ್ತಿನ ದಿನಗಳಲ್ಲಿ ಕಷ್ಟ ಇತ್ತು, ಮತ್ತು ಮಳೆ ಬರ್ತಿತ್ತು, ಪ್ರಳಯ ಆಗ್ತಿತ್ತು, ಅಥವಾ ಬಳ್ಳ ಬರ್ತಾಯಿತ್ತು, ಹಾಗಿನೆಲ್ಲ ಸಮಸ್ಯೆಗಳಿದ್ದು. ಈಗ ಅದನ್ನೆಲ್ಲ ನಾವು ಟೆಕ್ನಿಕಲಿ ಅದನ್ನು ಮ್ಯಾನೇಜ್ ಮಾಡ್ಬೋದು. ಅದು ಅಲ್ಲದೆ ನಮ್ಮ ಈ ಶಾಸಕರು, ಈ ಭಾಗದಲ್ಲಿ ಶಾಸಕರು ಸಾಕಷ್ಟು ಹೂಳೆತ್ತಲಿಕ್ಕೆ ಸುಮಾರು 10-20 ಲಕ್ಷದವರೆಗೆ ಕೊಟ್ಟರು. ಯಾರು ನನಗೆ ಗೊತ್ತಿದ್ದಾಗೆ ಹೂಳೆತ್ತಲಿಕ್ಕೆ ಅಷ್ಟು ಕೆಲಸ ಮಾಡಿದ್ದು ಪ್ರಥಮ ಬಾರಿ. ಅವರೊಬ್ಬ ಕೃಷಿಕನಾಗಿ, ಯಾಕೆಂದರೆ ಒಬ್ಬರು ಕೃಷಿ ಕೂಲಿಕಾರನಾಗಿ ಕೆಲಸ ಮಾಡಿದವ ನಾನು, ನನ್ನ ಕೃಷಿ ಗೊತ್ತುಂಟು ಅಂತ ಇಲ್ಲೇ ಅವರು ಹೇಳಿದ್ದಂಗೆ ಗೊತ್ತಿದೆ. ಹಾಗಾಗಿ ನಾವು ಮಾಡಿದ ಕೃಷಿ ಸಮ್ಮೇಳನಕ್ಕೆ ಸುಮಾರು 3 ದಿನದಲ್ಲಿ ಒಂದು 50-70,000 ಜನ, ನನಗೆ ಗೊತ್ತಿದ್ದಾಗೆ 70,000 ಜನ ಬಂದರು. ಅದು ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿತ್ತು. ಈಗ ಎಲ್ಲರೂ, ನಾನು ಹೇಳೋದು, ಸರ್ಕಾರದವರು ಕೆಲಸ ಕೊಡುವಾಗೆಲ್ಲ ಕೃಷಿ ಹಿನ್ನೆಲೆಯವರಿಗೆ ಕೊಡಬೇಕು, ಕೃಷಿ ಮಾಡಿ ಬಂದವರಿಗೆ ಕೆಲಸ ಕೊಡಬೇಕು. ಈಗ 20 ವರ್ಷಕ್ಕೆ ಕೆಲಸ ಸಿಕ್ಕಿದ್ರೆ, ಸರ್ಕಾರಿ ಕೆಲಸ ಸಿಕ್ಕಿದ್ರೆ 60 ವರ್ಷ ಆದಮೇಲೆ ರಿಟೈರ್ಡ್ ಆಗ್ತಾರೆ, ಮತ್ತೆ ಮನೆ ಅವರೆಲ್ಲ ಹೋಗೋದು, ಕೃಷಿಗೆ ಹೋಗುವಂತಾಗಬೇಕು. ಹಾಗೆ ಮಾಡಿದರೆ ಭಾರತ ಕೃಷಿ ಪ್ರಧಾನವಾದ ದೇಶ, ನಮ್ಮದು ಜನಸಂಖ್ಯೆ 130 crore 150 crore ಆಗುವಾಗ ತಿನ್ನಲಿಕ್ಕೆ ನಾವು ಎಲ್ಲಿ ಹೋಗೋದು? ನಮ್ಗೆ ಹೈಬ್ರಿಡ್ ಆಗಿ ಎಲ್ಲಿ ಬೇರೆ ಬೆಳೆ, ನಾವು ಭೂಮಿಯಿಂದಲೇ ಬೆಳಿಬೇಕಾಗಿದೆ. ನಾವು ರಾಜರ ಕಾಲದಲ್ಲಿ ಎಲ್ಲ ರಾಜರು ಬೇಟೆ ಆಡ್ಲಿಕ್ಕೆ ಹೋಗ್ತಿದ್ರು, ರಾಜರು ದತ್ತು ಇದೆಲ್ಲ ಕೊಡ್ತಿದ್ರು ಅಂತ. ಈಗ ನೋಡಿ ಅವ್ರು ಹೇಳ್ತಿದ್ರು ಇವತ್ತು ನವಿಲು ಬರ್ತದೆ, ಹಂದಿ ಬರ್ತದೆ, ಮೊದಲ ಹಂದಿ ನವಿಲುಗಳೆಲ್ಲ ಕಾಡಲ್ಲಿದ್ವಿ. ನಾವು ಇವತ್ತು ಏನು ಮಾಡಿದ್ದೇವೆ, ಊರನ್ನೆಲ್ಲ ಊರಲ್ಲಿ ಏನೂ ಬೆಳೆಯುವುದಿಲ್ಲ, ಎಲ್ಲ ಕಾಡಿಗೆ ಲಗ್ಗೆ ಇಡ್ಲಿಕ್ಕೆ ಶುರು ಮಾಡಿದ್ವಿ. ನಮಗೆ ಇಲ್ಲಿ ಗಾಳಿ ಇಲ್ಲ, ಮರ ಇಲ್ಲ, ಏನಿಲ್ಲ. ಕಾಡಿ ಲಗ್ಗೆ ಇಡೋದ್ರಿಂದಾಗಿ ಕಾಡು ಪ್ರಾಣಿಗಳು ಊರಿಗೆ ಲಗ್ಗೆ ಇಡ್ತಾ ಇದ್ದಾವೆ. ನಾವು ಊರಲ್ಲಿ ಕೃಷಿ ಚೆನ್ನಾಗಿ ಮಾಡಿಕೊಂಡ್ರೆ, ಕಾಡಿನತ್ತ ಹೋಗದೇ ಇದ್ದರೆ, ಪರಿಸರವನ್ನು ಹಾಳು ಮಾಡದೇ ಇದ್ದರೆ ನಾವು ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನಿಸ್ತದೆ. ನಾನು ಹೇಳೋದು ಕೊನೆಗೆ ಕೃಷಿ ಮಾತ್ರ ಉಳಿಯೋದು. ನಾವು ಯಾವತ್ತೂ ಕೃಷಿಯನ್ನು ಮರೆತರೆ ನಮಗೆ ಹೊಟ್ಟೆಯ ಪರಿಸ್ಥಿತಿಗೆ ನಮ್ಗೆ ಕಷ್ಟ ಆಯ್ತು ಅಂತೇಳಿದರೆ ಮತ್ತು ಜಗತ್ತಲ್ಲಿ ಏನು ಉಳಿದೆ? ಇನ್ನೊಂದು ದಿನ ಆಹಾರಕ್ಕಾಗಿಯೇ ಯುದ್ಧ ಆಗೋದು, ಆಕ್ಸಿಜನ್ಗಾಗಿಯೇ ಯುದ್ಧ ಆಗೋದು, ನೀರಿಗಾಗಿಯೇ ಯುದ್ಧ ಆಗೋದು. ಇದು ಮೂರನ್ನು ಕೊಡುವುದಿದ್ದರೆ ಕೃಷಿ ಮಾತ್ರ, ಆಹಾರವನ್ನು, ಆರೋಗ್ಯವನ್ನು ಮತ್ತು ನೀರನ್ನು. ಹಾಗಾಗಿ ನಾವೆಲ್ಲ ಮಿತ್ರರು ಇದನ್ನು ತಗೊಂಡಿದ್ದೇವೆ, ಯಾಕಂದರೆ ಬೇರೆಯವರಿಗೆ ಮಾರ್ಗದರ್ಶನ ಆಗಿರಲಿ ಅಂತ. ಒಬ್ಬ ವೈದ್ಯನಾಗಿ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ? ಲಾಭ ಮಾಡಲಿಕ್ಕೆ ಬಂದಿಲ್ಲ, ಇದರಿಂದ ಲಾಭ ನಮಗಿಲ್ಲ. ಇವರು ಹೇಳಿದ್ದಾರೆ ನಮಗೆ ನಷ್ಟಗಳೇ ಆಗ್ತಾ ಇದ್ದಾವೆ, ಆದರೆ ನಾವು ಅದನ್ನು ಸಹಿಸ್ಕೊಂಡು ಹೋಗ್ತಿದ್ದೇವೆ. ಯಾಕಂದರೆ ಸಮಾಜಕ್ಕೆ ಒಂದು ಒಂದು ಒಳ್ಳೆ ಒಂದು ಸಂದೇಶ ಕೊಡಬೇಕು, ಕೃಷಿಯನ್ನು ಮಾಡಿದರೆ ಲಾಸ್ ಇಲ್ಲ ಅಂತ. ಯಾಕಂದರೆ ನಮಗೆ 2 ವರ್ಷಗಳಲ್ಲಿ ಲಾಸ್ ಇರಲಿಲ್ಲ, ಈಗ ನಾವು ಲಾಭದತ್ತ ಬರ್ತಾ ಇದ್ದೇವೆ. ಸರ್ಕಾರವೇ 10 lakh rupees ಯಂತ್ರೋಪಕರಣಗಳನ್ನು ನಮ್ಗೆ ಕೊಟ್ಟಿದೆ. ನಮ್ಮನ್ನು ಊರಲ್ಲೆಲ್ಲ ಒಂದು ಗುರುತಿಸ್ತಾರೆ. ವಿನಯ ಕೃಷಿ ಬಳಗದವ್ರ ಹತ್ರ ಹೋದರೆ ಅಕ್ಕನ ಕೈ ತಲುಪೊಂಡ ದಾದಾಣಲ್ಲ ನಮಗೆ ಅಡ್ವೈಸ್ ತಿಕ್ಕೊಂಡು, ಅಕ್ಕನ ಕೈ ತಲುಪೊಂಡ ಹೆಂಗ್ ದಾದನ ಸವಲತ್ತು ತಿಕ್ಕೊಂಡು ಅಂತ. ಇಂಚಿನ ಪೂರ್ವ ಈ ಚೇಂಜಸ್ ಆಗಿರ ಕಾರಣ ನಮ್ಮ ವಿನಯ ಕೃಷಿ ಬಳಗಾರರ ಬಳಗ ನನ್ನನ್ನು ಸೇರಿಸಿದ ಮಿತ್ರರು 11 ಅವರೇ ಇದ್ದರು. ನನ್ನನ್ನು ಕೊನೆಗಳಿಗೆಯಲ್ಲಿ ಅವರು ತಗೊಂಡಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ಅದು ಈಗ ತಂತ್ರಜ್ಞಾನದ ಬೆಳವಣಿಗೆ ಒಂದು ಕಡೆ ಬಹಳ ವೇಗವಾಗಿ ಆಗ್ತಾ ಉಂಟು. ಇಂಥ ಸಂದರ್ಭದಲ್ಲಿ ಕೃಷಿಯಲ್ಲಿ ತಂತ್ರಜ್ಞಾನ, ತಾಂತ್ರಿಕತೆಯ ಒಂದು ಬಳಕೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಅಂತ ಬೇಕು ಬೇಕು ಕೃಷಿಯಲ್ಲಿ. ಅಲ್ಲದಿದ್ದರೆ ಕೃಷಿ ಲಾಸಿಗೆ ಹೋಗುತ್ತೆ. ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ಳೋದಿದ್ರೆ, ಮ್ಯಾನುವಲಿ ಮಾಡೋದಾದರೆ ಅದು ತುಂಬ ಲಾಸ್ ಆಗಿಬಿಡುತ್ತೆ. ಯಾಕಂದರೆ ಈಗ ಎಲ್ಲರೂ ಐಷಾರಾಮವನ್ನೇ ಬಳಸೋದ್ರಿಂದ, ಯಾರೂ ಕೆಲಸ ಮಾಡಲಿಕ್ಕೆ ಸಿದ್ಧರಾಗದೇ ಇರೋದ್ರಿಂದ, ಮತ್ತು 10 hours ಮಾಡುವ ಕೆಲಸವನ್ನು 1 hour ಕಟಾವು ಮಾಡ್ಬೋದು, 10 hours ಮಾಡುವ ನಾಟಿಯನ್ನು 1 hour ನಾಡ್ಬೋದು. ಅದು ಮಾನವ ಮೂಲ ಆಗಿರ್ಬೋದು, ಮಾನವ ಶಕ್ತಿ ಇರ್ಬೋದು, ಉಳಿತಾಯ ಆಗುತ್ತೆ. ಹಾಗಾಗಿ ಅದರ ಲಾಭ ಸಹ ಉಳಿದ್ಕೊಳ್ಳುತ್ತೆ. ನಾನು ಹೇಳ್ಕೊಳ್ಳೋದು ತಂತ್ರಜ್ಞಾನ ಬೇಕೇ, ನಮಗೆ ತಂತ್ರಜ್ಞಾನ ಗೊತ್ತೇ ಇಲ್ಲ ಕೆಲವು ಕಡೆ. ಈಗಿನ ಕೆಲವು ತಂತ್ರಜ್ಞಾನಗಳನ್ನು ಕೃಷಿಯಲ್ಲಿ ಮಾಡುವ ತಂತ್ರಜ್ಞಾನ, ಕಟಾವು ಮಾಡುವ ರೀತಿ, ಅದನ್ನೆಲ್ಲ ಟೆಕ್ನಿಕಲ್ ಥಿಂಗ್ಸ್ ನೋಡಿದಾಗ, ಈ ಸ್ಪ್ರಿಂಕ್ಲರ್ಸ್ ಮೊದಲು ನಮ್ಗೆ ಗೊತ್ತಿಲ್ಲ, ನಾವು ಅಡ್ಡಾದಿಡ್ಡಿ ನೀರು ಬಿಟ್ಟು ನೀರನ್ನೆಲ್ಲ ಹಾಳು ಮಾಡ್ತಿದ್ವಿ. ಈಗ ಸ್ಪ್ರಿಂಕ್ಲರ್ಸ್ ಬಂದು, ಟೆಕ್ನಾಲಜಿ ಬಂದು ಎಷ್ಟು ಚೆಂದ ಆಗಿಬಿಟ್ಟಿದೆ. ನಾವು ಎಲ್ಲದನ್ನು ಅಡ್ವಾನ್ಸ್ ರೀತಿಯಲ್ಲಿ ನೋಡಿದ ಮೇಲೆ ನಮಗೆ ಶಾಕ್ ಆಗುತ್ತೆ. ನಮಗೆ ಕರಾವಳಿಯವ್ರಿಗೆ ಗೊತ್ತಿಲ್ಲ, ನೀವು ಮಲೆನಾಡು ಪ್ರದೇಶಕ್ಕೆ ಹೋದರೆ, ನೀವು ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಆ ಕಡೆಗೆ ಹೋದರೆ ಅಲ್ಲಿಯ ರೈತರು ಟೆಕ್ನಿಕಲಿ ನಮಗಿಂತ ಅಡ್ವಾನ್ಸ್ ಆಗಿದ್ದಾರೆ. ನಮಗೆ ಗೊತ್ತಿಲ್ಲ, ನಾವು 30-40 years ಹಿಂದೆ ನೋಡಿದ್ದು ಹಳೆಯ ಸಂತು, ನಾವು ಪೇಟೆಯಲ್ಲಿರುವವರು, ನಮಗೆ ಟೆಕ್ನಾಲಜಿ ಮೊಬೈಲ್ ಯೂಸ್ ಮಾಡಲಿಕ್ಕೆ ಗೊತ್ತುಂಟು, ಬಟ್ ಕೃಷಿಯಲ್ಲಿ ಟೆಕ್ನಾಲಜಿ ಉಪಯೋಗ ಮಾಡಲಿ ನಮ್ಗೆ ಗೊತ್ತಿಲ್ಲ. ನೀವು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅವರು ಅಡ್ವಾನ್ಸ್ ಟೆಕ್ನಾಲಜಿ. ನೋಡಿ, ಅವರು ಮೊನ್ನೆ ಕೃಷಿಯಲ್ಲಿ ಇದು ಕೊರೆದು ಮಾಡಿದವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು, ನಮ್ಮ ಮಾಲಿಂಗ ನಾಯಕರು, ಮಾಲಿಂಗ ಅವರು. ನೋಡಿ, ಅವರೆಲ್ಲ ಎಷ್ಟು ಟೆಕ್ನಾಲಜಿಯನ್ನು ಯೂಸ್ ಮಾಡಿದರೆ ಗುರುತ್ವಾಕರ್ಷಣ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾಡುವ ಕೆಲಸಗಳನ್ನು. ನಾವು ನಮ್ಗೆ ಗೊತ್ತಿದೆ, ಬಟ್ ಅವ್ರು ಮಾಡಿದ್ಮೇಲೆ ಅರ್ಥ ಆಗುತ್ತೆ ಹೋ ಅಂತ. ಹಾಗಾಗಿ ಟೆಕ್ನಾಲಜಿ ಕೃಷಿಯಲ್ಲಿ ಉಪಯೋಗ ತುಂಬ ಸಾಕಷ್ಟು ಬರುತ್ತೆ. ಆದರೆ ಪೆಸ್ಟಿಸೈಡ್ಗಳನ್ನು, ಇನ್ಸೆಕ್ಟಿಸೈಡ್ಗಳನ್ನು ಉಪಯೋಗಿಸುವಾಗ, ಫರ್ಟಿಲೈಸರ್ಸನ್ನು ಉಪಯೋಗಿಸುವಾಗ ಆದಷ್ಟು ಮಾನವ ಫ್ರೆಂಡ್ಲಿ ಆಗಿರುವ, ಮನುಷ್ಯರಿಗೆ ಸಹಿ ಆಗಿರುವುದನ್ನು ಉಪಯೋಗಿಸ್ಕೊಳ್ಬೇಕು. ಹಾಗಾಗಿ ನಾವು ಸಾವಯವದತ್ತ ಹೋಗ್ತಿದ್ದೇವೆ. ಇದು ರಾಷ್ಟ್ರದ ಕನಸು, ಇಡೀ ಜಗತ್ತಿನ ಕನಸು, ಸಾವಯವದತ್ತ ಹೋಗಬೇಕು ಅನ್ನೋದು. ಈಗ ಸಾವಯವದತ್ತ ಹೋಗಬೇಕು ಅನ್ನೋದು ನಿಜ, ಆದರೆ ಎಷ್ಟರ ಮಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಬೋದು? ಹೌದು, ಈಗ ನಾವು ವಿನಯ ಕೃಷಿ ಬಳಗದವರು ಮಾಡ್ತಿದ್ದೇವೆ. ನಮ್ಮ ರೈಸು ವಿನಯ ಸಾವಯವ ಕುಚ್ಚಲಕ್ಕಿ ಅಂತ ನಾವು ಮಾರ್ಕೆಟ್ ಮಾಡಿದ್ದೇವೆ. ಹಾಗೆ ಮಾಡ್ಬೋದು. ದೊಡ್ಡ ಒಬ್ಬರು ಮಾಡಲಿಕ್ಕೆ ಹೊರಟು ಅದರಲ್ಲಿ ಯಶಸ್ಸು ಸಾಧಿಸಿದರೆ ಬೇರೆಯೊಬ್ಬರು ಬಂದೇ ಬರ್ತಾರೆ. ಫರ್ಟಿಲೈಸರ್ಸ್ಗಳು ಅಗತ್ಯ ಇಲ್ಲ ಅಂತಲ್ಲ, ಕೆಲವೊಂದು ಕಡೆ ಫರ್ಟಿಲೈಸರ್ಸ್ಗಳು ಬೇಕು, ಕೆಲವೊಂದು ಕಡೆ ಇನ್ಸೆಕ್ಟಿಸೈಡ್ಸ್ ಬೇಕು, ಫೆಸ್ಟಿಸೈಡ್ಸ್ ಬೇಕು, ಇನ್ಸೆಕ್ಟಿಸೈಡ್ ಫೆಸ್ಟಿಸೈಡ್ ಬೇಕು. ಆದರೆ ಅದನ್ನೇ ಉಪಯೋಗಿಸಿ ತೆಗೆದ್ರೆ ಭೂಮಿಯ ಹದ ತಪ್ಪುತ್ತೆ. ಈಗ ನಮ್ಮ ಕರಬಳಿಯ ಮಣ್ಣು, ನಾವು ಮಣ್ಣು ಪರೀಕ್ಷೆ ಮಾಡೋದೇ ಇಲ್ಲ. ಹೆಚ್ಚಿನ ಜನರು ನಮ್ಮ ಮಣ್ಣನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ನೀವು ನಾವೆಲ್ಲ ಈ ಕರಾವಳಿ ಭಾಗದವರೆಲ್ಲ ಆಕಾಶವಾಣಿಯನ್ನೇ ಕೇಳಿದವರು. ನಾವು ಕೃಷಿಯ ಭತ್ತವನ್ನು ಬಡಿಯುವಾಗಲೂ, ಹುಲ್ಲು ತೆಗೆಯುವಾಗಲೂ ಕೃಷಿ ರಂಗ ಕೇಳಿಕೊಂಡೇ ಬಂದವರು. ನನಗೆ ಗೊತ್ತಿದ್ದಾಗ ನನ್ನ ಏಜಿನವರು 50-60 years ಪ್ರಾಯ, 70 years ಪ್ರಾಯದವರೆಲ್ಲ ಆಕಾಶವಾಣಿಯ ಕೃಷಿ ರಂಗ ಕೇಳಿಕೊಂಡೇ ಬಂದವರು. ಕೃಷಿ ರಂಗ ಇಟ್ಕೊಂಡೇ, ಯಕ್ಷಗಾನ ಕೇಳಿಕೊಂಡೇ, ಕೃಷಿ ರಂಗದ ಪದ್ಯ ಪಾಡದನಗಳನ್ನು ಕೇಳಿಕೊಂಡೇ ನಾವು ಕೃಷಿ ಕೆಲಸವನ್ನು, ಕಾರ್ಯವನ್ನು ಮಾಡಿದವರು. ಹಾಗಾಗಿ ಕೃಷಿ ರಂಗದ ಬಗ್ಗೆ, ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆದರೆ, ನಾವು ಮಾಡಿ ಅದನ್ನು ಮಾಡಿದ್ದನ್ನು ತೋರಿಸುವ ಕೆಲಸ ಆದರೆ, ಹಾಗಾಗಿ ಬೇರೆಯೊಬ್ಬರಿಗೂ ಪ್ರೇರಣೆ ಬರುತ್ತೆ. ಈಗ ನೋಡಿ, ಅವ್ರು ಹೇಳಿದರು 10 acres ಮಾಡ್ತಾ ಇದ್ದಾರೆ ನನ್ನ ಮಗ, ಈ ವರ್ಷ 15 acres ಮಾಡ್ತಿದ್ದಾನೆ ಅಂತ. ಅವರು ಇದೇ ಭಾಗದವರು, ಕೃಷಿ ಸಮ್ಮೇಳನದಿಂದ ಪ್ರೇರಣೆ ಪಡೆದಿರ್ಬೋದು ಅವರ ಮಗ. ಹಾಗಾಗಿ ನಾವು ಏನಾದರೂ ಮಾಡಿ ಒಳ್ಳೆಯದನ್ನು ಮಾಡಿ ತೋರಿಸ್ಬೇಕು. ನಾವು ಕೆಟ್ಟದನ್ನು ಮಾತ್ರ ಮಾಡಿ ತೋರಿಸ್ತೇವೆ, ಒಳ್ಳೆಯದನ್ನು ಮಾಡಿ ತೋರಿಸೋದಿಲ್ಲ, ಹೇಳ್ಕೊಳ್ಳೋದು ಇಲ್ಲ. ಮತ್ತು ಒಳ್ಳೆಯದನ್ನು ಮಾಡಿದವರನ್ನ ಬೆನ್ನು ತಟ್ಟುವ ಕೆಲಸ ಆಗೋದಿಲ್ಲ. ಒಳ್ಳೆದವ್ರನ್ನ ಮಾಡಿದವ್ರನ್ನ ನಾವು ಕೈಕಾಲಿಕ್ಕೆ ನೋಡ್ತೇವೆ, ಅವನ ತಪ್ಪು ಹುಡುಕ್ಲಿಕ್ಕೆ ನೋಡ್ತೇವೆ, ಅವನು ತಟ್ಟುವ ಕೆಲಸ ಆಗ್ಬೇಕು. ಅದನ್ನು ಕೃಷಿ ಸಮ್ಮೇಳನದಲ್ಲಿ ನಾವು ಮಾಡಿದ್ವಿ. ಯಾರೆಲ್ಲ ಸಾಧಕರಿದ್ದಾರೆ ಇಲ್ಲಿ ಕೃಷಿಯಲ್ಲಿ ಮಾಡಿದವರು, ಏನೆಲ್ಲ ಮಾಡಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವರಿಂದ ಮಾತಾಡಿಸಿದ್ದೇವೆ. ಸುಮ್ಮನೆ ಯಾರೋ ಎ ಸಿ ರೂಮಲ್ಲಿ ಕುಳಿತುಕೊಂಡು ಅವ್ರನ್ನ ನಾವು ಮಾತಾಡಿಸ್ಲಿಲ್ಲ. ನಾವು ನೈಜ ಕೃಷಿ ಅನುಭವವಿದ್ದವರಿಂದ ಆ ದಿನದ ಗೋಷ್ಠಿಗಳನ್ನು ನಡೆಸಿದ್ದೀವಿ. ಅದು ಎಲ್ಲ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಸುದ್ದಿ ಆಯಿತು. ಹಾಗಾಗಿ ಕೃಷಿಯ ಬಗ್ಗೆ ಒಲವಿದ್ದವರಿಗೆ ಸಾವಯವ ಕೃಷಿ ಅತ್ಯಂತ ಈಗ ಅದು ದೊಡ್ಡ ಸುದ್ದಿ ಆಗ್ತಾ ಇದೆ. ಸಾವಯವ ಕೃಷಿ ನಿಮ್ಮ ಬೇರೆ ಬೇರೆ ಸಣ್ಣ ಸಣ್ಣ ಜಾಗಗಳಲ್ಲಿ ಕೃಷಿ ಮಾಡುವಂಥದ್ದು ಈಗ ಹೆಚ್ಚು ಸುದ್ದಿ ಆಗ್ತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಈ ಬಳಗ ಕೂಡ ಹೆಚ್ಚಿನ ಮಟ್ಟಿನಲ್ಲಿ ಇಂತಹದ್ದೇ ಪ್ರೇರೇಪಣೆಯನ್ನು ಬೇರೆಯವರಿಗೆ ನೀಡಬಹುದು ಅಂತ ಅನಿಸ್ತದೆ. ಹೌದು, ಖಂಡಿತ. ಬಳಗದಿಂದ ಸಾಕಷ್ಟು ಜನ ಇವಾಗಲೇ ನಮ್ಮ ವಿಜಯಣ್ಣ ಈ ವರ್ಕ್ಸ್ ಎಸ್ ಎ ರಿಸೋರ್ಸ್ ಪರ್ಸನ್. ನಾವೆಲ್ಲ ದೂರದಲ್ಲಿದ್ದರೂ ಸಹ ನಾವೆಲ್ಲ ಇಂಥದ್ದು ವಿಷಯಗಳು ಬಂದಾಗ ಅವ್ರ ಜೊತೆ ಸೇರ್ಕೊಳ್ತೇವೆ ಮಾಡ್ತೇವೆ ಬಿಟ್ಟರೆ, ಅವರು ಫೀಲ್ಡಲ್ಲಿರೋರು. ವಿಜಯಣ್ಣ ಈಸ್ ಎ ಕಾಂಟ್ರಾಕ್ಟರ್, ಈಸ್ ಎ ಇಂಜಿನಿಯರ್ ಬೇಸಿಕಲಿ. ಅವರು ಇಲ್ಲಿದ್ದವರು ಯಾರು ಕೃಷಿ ಮಾಡದೇ ಇದ್ದವರಲ್ಲ, ಎಲ್ಲರೂ ಕೃಷಿ ಕುಟುಂಬದಿಂದ ಬಂದವರು, ಡಿಗ್ರಿ ಆಗುವವರೆಗೆ ಕೃಷಿ ಕೆಲಸ ಮಾಡಿದವರೇ, ಆನಂತರ ಎಲ್ಲೋ ಹೋಗಿದವರು, ತಮ್ಮ ಹೊಟ್ಟೆಪಾಡಿಗೋಸ್ಕರ ಎಲ್ಲೋ ಹೋದವರು, ಮತ್ತೆ ಕೃಷಿಯ ಮಹತ್ವವನ್ನು ಹಿಡಿದು ವಾಪಸ್ ಬಂದವರು. ಹಾಗಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಕೃಷಿಯ ಮಹತ್ವ ಉಂಟೆ. ನಾವು ಈಗ ನಮಗೆ 6 ಅಂಕೆ 8 ಅಂಕೆ ಸಂಬಳ ಬರ್ಬೋದು, ಎಷ್ಟರೊಳಗೆ ಬರ್ತದೆ? ಒಂದಿನ ಕೆಲವು ಇಂಡಸ್ಟ್ರಿಗಳೇ ಮುಚ್ಚಿ ಹೋಯಿತು ಈ ಸರ್ತಿ ಕೋವಿಡ್ ಬಂದಾಗ, ಕೆಲಸವೇ ಇಲ್ಲ. ಕೃಷಿಯಲ್ಲಿದ್ದರೆ ಎಲ್ಲ ಹೆಚ್ಚಿನ ಜನ ಕೃಷಿಗೆ ಬಂದರು ವಾಪಸ್. ಕೃಷಿಯಲ್ಲಿದ್ದರೆ ಇವತ್ತು ಕೃಷಿ ಮಾಡಿ ಇಟ್ಟರೆ ನಾಳೆಗೆ ನಾವು 60 ನಂತರ ರಿಟೈರ್ಡ್ ಆದಮೇಲೆ ನಾವು ನೀವೆಲ್ಲರೂ ಕೃಷಿಗೆ ಬರೋದು ನಮ್ಮದೆಲ್ಲ ಚಿಂತನೆಗಳು. ಹಾಗೆ ಇಡೀ ಜಗತ್ತಿನ ಎಲ್ಲ ಚಿಂತನೆಗಳು ಈಗ ಯಾರೆಲ್ಲ UK USA ಆಸ್ಟ್ರೇಲಿಯಾಗಳಲ್ಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಡಾಕ್ಟರ್ಸ್ಗಳೆಲ್ಲ, ನನಗೆ ಕೃಷಿ ಭೂಮಿ ಉಂಡು ಮಾರ ಯಾನಡೆ ಪೊಪ್ಪೆ ಒಂದು ಈ 70,000 ಸಂಬಳ ದಾದಾಗಿ ಬಡ್ಸೋಣಕ್ಕೆ ಯಾನ್ ಪೋಪೆ ಕೃಷಿ ಭೂಮಿಗೆ ಅಂತ ಹೇಳುವ ಸಾಕಷ್ಟು ಮನಸ್ಸುಗಳು ಈ ಕೋವಿಡ್ ಸಂದರ್ಭದಲ್ಲಿ ಇದ್ದಾರೆ. ಹಾಗಾಗಿ ಕೃಷಿಗೆ ಇನ್ನು ಮುಂದೆ ದೊಡ್ಡ ಡಿಮ್ಯಾಂಡ್ ಇದೆ, ಜಾಗಕ್ಕೂ ಡಿಮ್ಯಾಂಡ್ ಇದೆ, ನೀವು ಬೆಳೆದ ಇದಕ್ಕೆ ಆಹಾರ ಧಾನ್ಯಗಳಿಗೂ ಡಿಮ್ಯಾಂಡ್ ಬಂದೇ ಬರುತ್ತೆ. ಒಳ್ಳೆಯದು ಅಣ್ಣಯ್ಯ ಕುಲಾಲ್ ಅವರೇ, ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ತೆ, ವಂದನೆಗಳು. ಕೇಳುಗರೆ, ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ಸಂಘ ಸಂಸ್ಥೆಗಳ ಪಾತ್ರದ ಮಹತ್ವದ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು. ಮಾತನಾಡಿಸಿದವರು ಸೂರ್ಯನಾರಾಯಣ ಭಟ್, PS. ಈಗ ತರಕಾರಿ ಕೃಷಿ ಮತ್ತು ಕ್ಯಾಟರಿಂಗ್ ಅನುಭವದ ಕುರಿತು ಸದಾಶಿವ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸದಾಶಿವ ಶಾಸ್ತ್ರಿ ಅವರು, ನಮಸ್ಕಾರ. ನಮಸ್ಕಾರ. ತರಕಾರಿ ಕೃಷಿಯ ಸಾಕಷ್ಟು ಅನುಭವವನ್ನು ನೀವು ಪಡ್ಕೊಂಡಂಥವರು. ನೀವು ಗಮನಿಸಿದ ಹಾಗೆ ಬೇರೆ ಕೃಷಿ ಅಥವಾ ವಾಣಿಜ್ಯವಾಗಿ ಬೇರೆ ಕೃಷಿಯನ್ನು ಮಾಡುವಂಥದ್ದಕ್ಕೂ ತರಕಾರಿ ಕೃಷಿ ಮಾಡುವಂಥದ್ದಕ್ಕೂ ಏನು ವ್ಯತ್ಯಾಸ ಇದೆ, ಏನು ಸೂಕ್ಷ್ಮಗಳಿವೆ ತರಕಾರಿ ಕೃಷಿಯಲ್ಲಿ? ತರಕಾರಿ ಅಂದರೆ ಎಲ್ಲರಿಗೂ ಬೇಕಾಗ್ತದೆ. ಈಗ ಸಾವಯವ ಕೃಷಿ ಅಂದರೆ ಭಾರಿ ಉತ್ತಮ. ನಾವು ಮಾಡೋದು ಈಗ ಏನಂದರೆ, ಈಗ ಕೃಷಿ ಅಂದರೆ ನಮ್ಮ ಮನೆಯಲ್ಲಿ ಒಂದು 10 ಎಕರೆ ಜಾಗ ಇದೆ, ಅದರಲ್ಲಿ ಎಳಸಂಡೆ, ಬದನೆ, ಆಮೇಲೆ ಗುಂಬಳ, ಸೌತೆ ಎಲ್ಲ ಬೆಳಿತೇವೆ ನಾವು. ಆದರೂ ಅದರಲ್ಲಿ ಏನಂದರೆ ನಾವು ಬರೀ ಒಂದು ತರಕಾರಿ ಮಾತ್ರ ಮಾಡೋದಲ್ಲ, ಅದರಲ್ಲಿ ಅಡಿಕೆ, ತೆಂಗು, ಅದರ ಮಧ್ಯೆ ಮಿಡ್ಲ್ ಜಾಗದಲ್ಲಿ 3 ವರ್ಷ ತರಕಾರಿ ಮಾಡ್ಬೋದು. ಪ್ರಾರಂಭದಲ್ಲಿ ನಾವೀಗ ಅಡಿಕೆ ಮರ ಫಲ ಬರುವಾಗ 3 ವರ್ಷ ಬೇಕಾಗ್ತದೆ. ಅದಕ್ಕೆ ನಾವು ಏನಂದರೆ ಅದರ ಲೈನ್ ನಾವು ಅಡಿಕೆ ಸಸಿ ಹಾಕುವಾಗ ಅದರ ಮಧ್ಯೆ ಮಿಡ್ಲ್ ಜಾಗ 9 ಫೀಟ್ ಜಾಗ ಇರ್ತದೆ, ಅದರಲ್ಲಿ ನಾವು ತರಕಾರಿ, ಬದನೆ, ತೊಂಡೆ, ಎಳಸಂಡೆ ಯಾವ ಬೇಕಾದ್ರೂ ಮಾಡ್ಬೋದು. ಅದು ಮಳೆಗಾಲಲ್ಲೂ ಸ್ವಲ್ಪ ಏರ್ ಜಾಗದಲ್ಲಿ ಇದ್ದರೆ ಮಳೆಗಾಲಲ್ಲೂ ಇರ್ಬೋದು. ಆಮೇಲೆ ನಾವು ಅಡಿಕೆ ಮರಕ್ಕೆ ಈಗ 3 ವರ್ಷ ನಾವು ತಂಪಲು ಮಾಡಬೇಕು, ಅದಕ್ಕೆ ನಾವು ಚಪ್ರ ಹಾಕಿರ್ತೇವೆ, ತೊಂಡೆಗೆ ನಾವು ಫುಲ್ ಬಲೆ ಹಾಕಿ ಚಪ್ರ ಮಾಡ್ತೇವೆ. ಅದು 2 ವರ್ಷಕ್ಕೆ ಚಪ್ರದ ಮೇಲೆ ಹೋಗುತ್ತೆ ಅಡಿಕೆ, 3ನೇ ವರ್ಷದಲ್ಲಿ ಫಲ ಬರ್ತದೆ. ನಾವು ಈಗ ಈ ತರಕಾರಿ ಹಾಕಿದ್ದೆ ಸಾವಯವ ಗೊಬ್ಬರಕ್ಕೆ ಪೂರ ಅದಕ್ಕೆ ಸಿಗ್ತದೆ, ತರಕಾರಿಗೆ ಸಿಗ್ತದೆ. ನಾವು ಈಗ ಒಂದು 10 ಎಕರೆ ಜಾಗದಲ್ಲಿ ನಾನು ಒಂದು 5-6 ಎಕರೆ ಅಡಿಕೆ ತೋಟ ಮಾಡೋದು, ಇದೇ ಥರ ಗೆದ್ದಲಲ್ಲಿ ಮಾಡೋದು, ನಾವು ತರಕಾರಿ ಮಿಡ್ಲ್ ಮಾಡಿ ಇದು ಮಾಡೋದು. ನಾವು ಒಂದೇ ವರ್ಷ ದುಡ್ಡು ಹಾಕುವುದು ಇಲ್ಲ, ಈಗ ವರ್ಷಕ್ಕೆ ಒಂದು 400-500 ಸಸಿ ಹಾಕ್ತೇವೆ, ಅದು ಮಿಡ್ಲಲ್ಲಿ ತರಕಾರಿ ಮಾಡೋದು. ಆಮೇಲೆ ತೆಂಗಿನ ಮರ, ತೆಂಗಿನ ಮರದಲ್ಲಿ ಏನೇ ಅದು ಒಂದು 4 ಎಕರೆ ಜಾಗಲು ಫುಲ್ ತೆಂಗಿನ ಮರವೇ, ಒಂದು 3 ಎಕರೆ ಭತ್ತದ ಬೆಳೆ ಮಾಡೋದು. ಅದು ಬಿಟ್ಟರೆ ಮತ್ತೆ ಕೃಷಿಯಲ್ಲಿ ಉತ್ಪಾದನೆ ಆಗ್ಬೋದು, ಅದು ನಮ್ಮ ಪ್ರತಿಫಲ. ಈಗ ಅಡಿಕೆ ತೋಟದಲ್ಲಿ ಮತ್ತು ತೆಂಗಿನ ತೋಟದಲ್ಲಿ ತರಕಾರಿ ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ? ತೆಂಗಿನ ಮರ ಅಂದರೆ ಅದು 4-5 ವರ್ಷ ಬೇಕಾಗ್ತದೆ, ಅದರ ಮಿಡ್ಲ್ ನಾವು ಫುಲ್ ಬಾಳೆ ಹಾಕ್ತೇವೆ. ತೆಂಗಿನ ಮರದಲ್ಲಿ ನಾನು ಈಗ ತರಕಾರಿ ಯಾವುದು ಮಾಡಲಿಲ್ಲ, ಫುಲ್ ಬಾಳೆ ಹಾಕಿದ್ದೇನೆ. ನಾವೇನಾದ್ರೂ ಈಗ ಅಡಿಕೆ ಮರದಲ್ಲಿ ಮಿಡ್ಲ್ 9 ಫೀಟ್ ಮಿಡ್ಲ್ ಇತ್ತಲ್ಲ, ಅದಕ್ಕೆ ತಂಪಲು ಬರಲ್ಬೇಕಂತ ಹೇಳಿ ತರಕಾರಿ ಮಾಡೋದು. ಅದಕ್ಕೆ ಪ್ರಾರಂಭದ ಒಂದು ಎರಡು ಮೂರು ವರ್ಷ ಮಾತ್ರ ತರಕಾರಿ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು, ನಂತರ ಕೂಡ ಮಾಡ್ಬೋದು? ಇಲ್ಲ, ಮೂರೇ ವರ್ಷ. ಅದ್ರ ಮೇಲೆ ಏನಲ್ಲ, ಇನ್ನೇನು ಬೇಕಾದ್ರೆ ಹುಲ್ಲು ಗಿಲ್ಲಲ್ಲಿ ಹಾಕ್ಬೋದು. ಈಗ ಹಸುಗಳಿಗೆ ಮಧ್ಯೆ ಮಧ್ಯೆ ಒಂದೊಂದು ಏರಿ ಮಾಡಿ ಹುಲ್ಲು ಹಾಕ್ಬೋದು. ಈಗ ತರಕಾರಿಯಲ್ಲಿ ಬೇರೆ ಬೇರೆ ತರಕಾರಿಯನ್ನು ನೀವು ಬೆಳೀತಾ ಇರುವಂಥವ್ರು, ಆ ಪ್ರತಿಯೊಂದು ಬೆಳೆಯ ಒಂದು ಸೂಕ್ಷ್ಮಗಳ ಬಗ್ಗೆ ಹೇಳಿ. ಈಗ ತೊಂಡೆ ಮಾಡೋದಿದ್ರೆ ಹೇಗೆ, ಅಥವಾ ಬೆಂಡೆ ಮಾಡೋದಿದ್ರೆ ಹೇಗೆ, ಬದನೆ ಮಾಡೋದಿದ್ರೆ ಹೇಗೆ? ಈಗ ತೊಂಡೆ ಅಂದರೆ ನಾವು ಈಗ ನೋಡ್ತೇವೆ, ನೆಟ್ಟರೆ ಮೇಲೆ ಸಮಯ ಯಾವುದು ನೋಡುವ ಹೆಚ್ಚು. ಈಗ ಮಳೆಗಾಲ ಅಂದ್ರೆ ಈಗ ಸೋಣೆ ತಿಂಗಳು ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅದ್ರ ಮೇಲೆ ಈಗ ಜನವರಿ ನೋಡ್ಬೋದು, ಜನವರಿ ನೋಡ್ಬೋದು ನೋಡ್ಬೋದು. ಜನವರಿ ನೆಟ್ಟರೆ ಅಂದರೆ ಅದಕ್ಕೆ ಸ್ವಲ್ಪ ತಂಪಲು ಮಾಡ್ಬೇಕು, ತೊಂಡೆ ಚಿಗುರುವಾಗ ಚಿಗುರುವವರೆಗೆ ಒಂದು ಅಡ್ರು ಒಂದು ಮಡ್ಲು ಏರಿ ಮಾಡಿ ಅದು ಮುಚ್ಚಿಡ್ಬೇಕು. ಯಾಕೆ ಅದು? ಯಾಕಂದ್ರೆ ಅದು ಬಿಸಿಲು ಬೀಳ್ತದೆ, ಅದಕ್ಕೆ ಒಣಿತದೆ. ಈ ಮಳೆಗಾಲ ಮಾಡುವಾಗ ಅದು ಒಣಿದಲ್ಲ ಅಂದ್ರೆ ಅದು ಗೆದ್ದೆ ಕಾಲು ಇಡ್ಬೇಕು. ಈಗ ಸಾಗುವಳಿ ಮಾಡಿ ನಾವು ತರಕಾರಿ ಮಾಡೋದಾದ್ರೆ ಅದು ಸ್ವಲ್ಪ ತಂಪಲು ಮಾಡ್ಬೇಕು. ಈಗ ಸಾಗುವಳಿ ಮಾಡಿ ಅಂದ್ರೆ ಈಗ ಭತ್ತದ ಕೊಯ್ಲು ಯಾವಾಗ ಆಗೋದು? ಇಲ್ಲಿಗೆ ನವಂಬರ್ ಆಗ್ತಾ ಇದೆ, ಅಕ್ಟೋಬರ್ ನವಂಬರ್ಲಿ ಆಯ್ತು. ಈಗ ನವಂಬರ್ಲಿ ನೋಡ್ಬೋದು, ನೆಟ್ಟರೆ ಅದು ಒಂದು ತಿಂಗಳ ಸುಳಿ ಬರುವಾಗ ತಂಪಲು ಮಾಡ್ಬೇಕು ತೊಂಡೆ ಮಾತ್ರ. ಮತ್ತೆ ಬದನೆ ಮತ್ತೆ ಎರಡು ಸಂಡೆಗಳ ಯಾವ ತಂಪಲು ಮಾಡ್ಬೇಕಾದ್ರೆ ಅಂದಿಲ್ಲ. ಈಗ ತೊಂಡೆ ಗುಂಡಿ ಅಂದ್ರೆ ಎಷ್ಟು ದೊಡ್ಡದು ಇರಬೇಕು, ಒಂದು ಎಷ್ಟು ನೆಡ್ಬೋದು? ಹೆಚ್ಚಿನ ಮೂರು ಫೀಟ್ ಅಗಲ ಮಾಡಿ ಮತ್ತೆ ಏರಿ ಮಾಡಿ ನೋಡುವುದು, ಒಂದೊಂದು ಫೀಟ್ ಒಂದೊಂದು ಬುಡ ನೋಡುವುದು. ನೆಟ್ಟು ಒಂದು 15 ದಿವಸ ಆಗುವಾಗ ಸುಳಿ ಬರ್ತದೆ. ಈ ಮಳೆಗಾಲ ಸ್ವಲ್ಪ ಬೇಗ ಸುಳಿ ಬರ್ತದೆ. ಮತ್ತು ಕೆಲವು ನಾವೆಲ್ಲ ಏನು ಮಾಡ್ತೇವೆ ಹೇಳಿದ್ರೆ, ಈಗ ಅಡಿಕೆ ಮರ ಕೊಟ್ಟೆ ಇದೆಯಲ್ಲ, ಅದಕ್ಕೆ ಸಸಿ ಊರಿ ಇಡು, ಮೊದಲೇ ಇಡು. ಅದು ಈ ಮಳೆಗಾಲದಲ್ಲಿ ನಾವು ಈಗ ಇಟ್ಟರೆ ಒಂದಿಷ್ಟು ಉದ್ದ ಬರುತ್ತೆ. ಅದನ್ನು ಹಾಗೆ ನೆಟ್ಟರೆ ಬಿಟ್ಟರೆ ಅದಕ್ಕೆ ಬಿಸಿಲು ತಂಪಲು ಗಿಂಪಲು ಏನು ಮಾಡಬೇಕು, ಕೂಡಲೇ ತಗೊಳ್ತೇವೆ ಸಾಗುಳಿ. ಆತ ಆತ ಈಗ ಒಂದು ನೋಡೋಕ್ಕಾಗುತ್ತದೆ. ಅಂದರೆ ಹಾಳೆ ತೊಟ್ಟೆ ತೆಗಿಬೇಕಾ? ಅದು ತೆಗಿಬೇಕು, ತೆಗೆದು ನೋಡ್ಬೇಕು ನಾವು ಅಡಿಕೆ ಸಸಿ ಹ್ಯಾಂಗ ಮಾಡ್ತೇವೆ ಅದೇ ಥರ ನೋಡ್ಬೇಕು. ಅದಕ್ಕೆ ಬೇರೆ ಕೂಡಲೇ ಹೊಡೋದು ಹೌದಲ್ಲ, ಆ ಥರ ಮಾಡೋಕ್ಕಾಗ. ಅದೀಗ ನಾವು ಎಕರೆಗಟ್ಟಲೆ ಮಾಡುವಾಗ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಸುಮಾರು ಕೊಟ್ಟೆ ಹೊಸ ಚಿಗುರು ಬರುವಾಗ ಅದನ್ನು ಕತ್ತರಿಸುವಂಥ ಹುಳೆಲ್ಲ ಬರ್ತದಲ್ಲ, ಅದು ಬರ್ತದೆ. ಅದಕ್ಕೆಲ್ಲ ಈಗ ಸಿಂಪಡಣೆಗೆಲ್ಲ ಸಾವಯವ ರಾಸಾಯನಿಕ ಔಷಧಿ ಹೊಡಿಬೇಕು. ಈಗ ನಾವೇನಾದ್ರೆ ಸ್ವಲ್ಪ ಬೇವಿನ ಹಿಂಡಿ, ಬೇವಿನ ಎಣ್ಣೆ, ಮತ್ತು ಇದು ದಣಿನ ಉಚ್ಚೆ, ಸಗಣಿ ನೀರು ಇದೆಲ್ಲ ಹಾಕ್ತೇವೆ. ಸ್ವಲ್ಪ ಕಡಿಮೆ ಸ್ವಲ್ಪ 15 ದಿವಸಕ್ಕೊಂದರೆ ಯಾರು ಸಿಂಪಡಣೆ ಮಾಡಬೇಕು. ಮಾಡಿದ್ರೆ ಇವತ್ತು ಕೊಳೆ ಇರುವಾಗ ಹುಳ, ಆ ವರ್ಷಿನ ಹುಳ ಬರ್ತದೆ, ಅದನ್ನು ಎಲೆಯೆಲ್ಲ ತಿಂತೇವೆ. ಕುಡಿ ಬರುವಾಗ ಕಟ್ ಮಾಡ್ತೇವೆ, ಅದನ್ನೆಲ್ಲ ಸ್ವಲ್ಪ ನಾವು ನೋಡ್ತಾ ಇರ್ಬೇಕು. ಈಗ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಈ ತೊಂಡೆಯ ಚಪ್ಪರ ಅಂದರೆ ತೊಂಡೆಯ ಬಳ್ಳಿಯ ಬೆಳವಣಿಗೆ ಕಡಿಮೆ ಅಂತ ಹೇಳ್ತಾರೆ, ನಿಜವ ಇದು? ನಿಜ. ಅದೇನಂದ್ರೆ ಈ ಮಳೆ ಬಂದರೆ ತೊಂಡೆ ಆಗಲ್ಲ, ಅದಕ್ಕೆ ಏನಿದ್ರು ಕೊಳ್ತ ಹೋಗ್ತದೆ, ಬೀಳು ಕೊಳ್ತ ಹೋಗ್ತದೆ. ಈಗ ನಂದು ಈಗ ಈ ವರ್ಷದ ಹೆಚ್ಚಿಮೆ ಒಂದು ಎಕರೆ ನೆಟ್ಟದ್ದು ಪೂರ ಕೊಳ್ತ ಹೋಗಿದೆ, ಒಂದು ಒಂದೇ ಒಂದು ಕಾಯಿ ಇಲ್ಲ. ಆದರೆ ಈಗ ಪುನಃ ಅದೇ ಬೀಳು ಚಿಗುರುಸುವಾಗೆ ಈಗ ಈಗ ಜನವರಿ ಫೆಬ್ರವರಿ ಬರೋ ತಿಂಗಳಲ್ಲಿ ಕಾಯಿ ಆಗ್ತದೆ. ನಾವು ಹೋಯ್ತಾನೆ ಹೇಳಿ ನಾವು ಬಿಡಲಿಲ್ಲ, ಬುಡ ಮಾಡಲಿಲ್ಲ. ಈಗ ಮಳೆ ಈಗ ಅದು ಏನಿದ್ರು ನೀರು ಬಿಡಲೇಬೇಕು, ಬಿಟ್ಟರೆ ಮಳೆ ನೀರು ಸುಖ ಇಲ್ಲ. ಅದಕ್ಕೆ ತೊಂಡೆಗೆ ಮಾತ್ರ, ಯಾವ ತರಕಾರಿಗೂ ನೀರು ಬಿಡು ನೀರು ಮಾತ್ರ. ಈ ಹಳ್ಳಗು ಗುಡ್ಡೆ ಬದಿಯಲ್ಲ ಅಂತಾದರೆ ಹೀರೆ ಗೀರೆ ಆಗ್ಬೋದು ಮಳೆಗಾಲದಲ್ಲಿ. ಎಳಸಂಡಿಯು ತೊಂಡೆ ಬದನೆ ಎಲ್ಲ ನೀರು ಬಿಡಬೇಕು. ಈಗ ಮಳೆಗಾಲದಲ್ಲಿ ನೀರು ಹೇಗೆ ಕೊಡೋದು ಮತ್ತು ಎಷ್ಟು ಕೊಡಬೇಕು ನೀರಂದರೆ, ನಾವೇನಂದ್ರೆ ಏನಂದರೆ ನೀರು ತೋಳಿ ಬಿಡುವುದು ಅಷ್ಟೇ, ವಾರಕ್ಕೊಂದು ನೀರು ಬಿಡುವುದು, ಅದು ಫುಲ್ ಏರಿ ತುಂಬ್ತದೆ ಅಷ್ಟೇ. ನೀರಿನ ಟ್ಯಾಂಕ್ ಥರ ಆಗ್ಬಿಡ್ತದೆ, ಅದೇನಿಲ್ಲ ತೊಂದರೆ ಇಲ್ಲ. ಒಂದು ವಾರಕ್ಕೊಂದು ನೀರು ಬಿಟ್ಟು ಸಾಕಾಗ್ತದೆ ಸರ್. ಅದಕ್ಕೆ ಅಡ್ಕೆ ಮರಕ್ಕೆ ನಾವು ನೀರು ಸಪ್ರೇಟ್ ಬಿಡುವುದು ಬೇಡ. ಈಗ 3 ವರ್ಷ ನಾವು ಈಗ ಮಾಡ್ತೇವಲ್ಲ, ಸಪ್ರೇಟ್ ನೀರು ಬಿಡಬೇಕಂತೇನಿಲ್ಲ. ಅಡಿಕೆಗೆ ಬಿಟ್ಟ ನೀರು ಇದಕ್ಕೂ ಆಗ್ತದೆ, ಸ್ಪ್ರಿಂಕ್ಲರ್ ಹಾಕಿದ್ರು ಸ್ಪ್ರಿಂಕ್ಲರ್ ಹಾಕಿದ್ರೆ ತೊಂಡೆಗೆಲ್ಲ ಆಗಲ್ಲ, ಅದು ನೀರು ಮಳೆ ನೀರು ಬಿದ್ದಾಗಿ ಬೀಳುತ್ತೆ, ಕೊಳ್ತಾಗುತ್ತೆ. ತರಕಾರಿ ಯಾವುದಕ್ಕೂ ಸ್ಪ್ರಿಂಕ್ಲರ್ ನೆನೆಸಬೇಕಾಗಿಲ್ಲ, ಅದು ಬಿಡು ನೀರೇ. ಬುಡಕ್ಕೆ ಹಾಕುವ ಗೊಬ್ಬರದ ಬಗ್ಗೆ ಹೇಳಿ, ತೊಂಡೆಗೆ ಏನೇನು ಹಾಕ್ತೀರಿ? ತೊಂಡೆ ನಾವು ಈಗ ಮೊದಲು ಈಗ ಗೊಬ್ಬರ ಹಟ್ಟಿ ಗೊಬ್ಬರ ಆಮೇಲೆ ಸುಡ್ಬೋದಿ. ಎಷ್ಟು ದಿವಸಕ್ಕೆ ಒಂದ್ಸರಿ ಹಟ್ಟಿ ಗೊಬ್ಬರ ಸುಡುಗು ಗೊಬ್ಬರ? ನಾವೀಗ ಹಟ್ಟಿ ಗೊಬ್ಬರ ತಿಂಗಳಿಗೆ ಒಂದ್ಸರಿ ಕೊಡುವುದು. ಸಗಣಿ ಹಾಕೋದು ಅಥವಾ ಗೊಬ್ಬರ ಅಂತ? ಗೊಬ್ಬರ ಗೊಬ್ಬರ. ಆಮೇಲೆ ಮಧ್ಯೆ ಮಿಡ್ಲು ಒಂದ್ಸರಿ ಸುಡ್ಬೋದಿ, ಸಗಣಿ ನೀರು, ಈ ಬೇವಿನ ಹಿಂಡಿ ಇದೆಲ್ಲ ಹಾಕಿ ಬುಡ ಮಾಡ್ತೇವೆ. ವಾರಕ್ಕೊಂದ್ಸರಿ ಒಂದಲ್ಲ ಒಂದು ಗೊಬ್ಬರ ಕೊಡಲೇಬೇಕು. ವಾರಕ್ಕೊಂದ್ಸರಿ ನೀವು ಹಾಕಿದರೆ ಅದು ಸುಳಿ ಬರುವುದನ್ನು ಕಟ್ಟಾಗುವುದಿಲ್ಲ. ಈಗ ನಾವು ಸ್ವಲ್ಪ ಸಡಲ್ ಮಾಡ್ರೆ ಅದಲ್ಲಿ ಸ್ಟಾಪ್ ಆಗುತ್ತೆ, ಹೊಸ ಚಿಗುರು ಬರುದಿಲ್ಲ ಈಗ ನಾವು ಯಾವ ತರಕಾರಿ ಅಷ್ಟೇ. ಅದು ಏನೋ ನಾವು ಮಕ್ಕಳುಗಳಿಗೆ ಸಾಕ್ಬೇಕು. ಈಗ ನಾವು ಹ್ಯಾಂಗ ಮಕ್ಕಳನ್ನ ಈಗ ದಿನ ನಾವು ಹ್ಯಾಂಗ ಪೋಷಣೆ ಮಾಡ್ತೇವೆ ಅದೇ ಥರ ನಾವು ಮಾಡ್ಬೇಕು. ತರಕಾರಿ ಅಂದ ಹಾಗೆ ಆದ್ದರಿಂದ ಆಮೇಲೆ ಈಗ ತೊಂಡೆಯಲ್ಲಿ ಹೂ ಈಗ ಕೊಳೆಯುವ ಬಗ್ಗೆ ಹೇಳಿದ್ರೆ ಮಳೆಗಾಲದಲ್ಲೆಲ್ಲ ಕುಳಿತು ಹೋಗ್ತದೆ ಅಂತ, ಈ ಹೂವನ್ನು ಕತ್ತರಿಸುವಂತಹದ್ದು ಅಥವಾ ಮಿಡಿ ಒಣಗುವಂತಹದ್ದು ಇಂಥ ಸಮಸ್ಯೆ ಎಲ್ಲ ಬರ್ತದ? ಬರುತ್ತೆ, ಅದಕ್ಕೆ ವಾರಕ್ಕೊಂದ್ಸರಿ ಸ್ವಲ್ಪ ಸಿಂಪಡಣೆ ಮಾಡಿ ಸಾಕಾಗ್ತದೆ. ಬಂಡೆಗೆಲ್ಲ 15 ದಿವಸ ಒಂದ್ಸರಿ, ಈ ಎರಡು ಸಂಡೆ ಮತ್ತೆ ಬದನೆಗೆ ಮಾತ್ರ ವಾರ ವಾರ ಸಿಂಪಡಣೆ ಮಾಡಲೇಬೇಕು. ರಾಸಾಯನಿಕ ಆದ್ರೆ ಕಷ್ಟ, ರಾಸಾಯನಿಕ ಕಷ್ಟ. ಅದು ಹೊಡೆದಿದ್ರೆ ಸ್ವಲ್ಪ ಸ್ಲೋ ಮಾಡಿ ನಾವು ವಾರ ವಾರ ಹೊಡಿತಾ ಇದ್ರೆ ಪ್ರಮಾಣ ಕಮ್ಮಿ ಹಾಕ್ಬೋದು. ನಾವು 15 ದಿವಸ ಒಂದ್ಸರಿ ಹೊಡೆದಂತಾರೆ, ಅದು ಪ್ರಮಾಣ ಜಾಸ್ತಿ ಹಾಕಿದ್ರೆ ಅದು ಭಾರಿ ಎಫೆಕ್ಟ್. ಆದ್ದರಿಂದ ನಾವು ವಾರ ವಾರ ಸ್ವಲ್ಪ ಸಿಂಪಡಣೆ ಮಾಡುದು. ಈಗ ಹುಳಿ ಮಜ್ಜಿಗೆಯೋ ಬೇವಿನ ಎಣ್ಣೆಯೋ ಇಂಥದ್ದೆಲ್ಲ ಪ್ರಯೋಗ ಮಾಡ್ಬೋದಾ? ಅದೆಲ್ಲ ಮಾಡಿ ನಾನಂತೂ ಮಾಡಲಿಲ್ಲ, ಅದೆಲ್ಲ ಅದೆಲ್ಲ ಸರಿ ಆಗಲಿಲ್ಲ ನನಗೆ. ನಾವು ಏನಿದ್ರು ಅದಾಗೋದಿಲ್ಲ, ರಾಸಾಯನಿಕ ಸ್ವಲ್ಪ ಕೊಡಬೇಕು. ಈಗ ಈಗ ಮತ್ತೊಂದು ಎಲ್ಲ ಬಂದಿದೆ, ಬೇವಿನ ಹಿಂಡಿ ಹಿಂಡಿ ಮತ್ತಿದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಫಲ ಸಾವಯವ ಕೃಷಿ ಒಂದೇ ಹಾಕಿದ್ರೆ ಗೌರ್ಮೆಂಟ್ ಗೊಬ್ಬರ ಹಾಕಿದ್ರೆ ಯಾವ್ದು ಮಾಡಿದ್ರು ಆಗಲ್ಲ. ಈಗ ತೊಂಡೆ ಅಲ್ಲದೆ ನೀವು ಬೇರೆ ಅಲಸಂದೆ ಮತ್ತೆ ಬದನೆ ಇಂಥದ್ದು ಕೂಡ ಮಾಡ್ತೀರಿ? ಮಾಡ್ತೀರಿ. ಅದ್ರ ಬಗ್ಗೆ ಹೇಳಿ. ಹಾಂ, ಅಲಸಂದೆ ಅಂದರೆ ಈಗ ಸಸಿ ಹಾಕ್ತೇವೆ ನಾವು. ಯಾವಾಗ ಅದು ಮಳೆಗಾಲ ಹಾಕಿದ್ರೆ ಈ ಟೈಮಿಗೆ ಕಾಯಿ ಕೊಯ್ಕೆ ಬರುತ್ತೆ, ಸ್ವಲ್ಪ ತೆಳುಕು ಬರುತ್ತೆ ಕೋಡ. ಈಗ ಈ ಟೈಮಿಗೆ ಹಾಕಿದರೆ ಈಗ ನವಂಬರ್ಲಿ ಹಾಕಿದರೆ ಒಳ್ಳೆ ಜನವರಿ ಫೆಬ್ರವರಿ ಒಳ್ಳೆ ಕಾಯಿ ಬರುತ್ತೆ, ಫಸಲು ಜಾಸ್ತಿ. ಮತ್ತು ಜನವರಿ ಫೆಬ್ರವರಿ ಮೇಲೆ ಹಾಕಿದ್ರೆ ಮತ್ತು ಫಸಲು ಜಾಸ್ತಿ, ಮಳೆ ಬರುವಾಗ ಕಾಯಿ ಆಗುತ್ತದೆ. ಬದನೆ ಆಗಲ್ಲ, ಬದನೆ ಈಗ ಏನಂದರೆ ನಾವು ಈಗ ಮಳೆಗಾಲದ ಬದನೆಕಾಯಿ ತೆಳು ತೆಳು ಬಂದರೂ ರೇಟ್ ಹಂಗೆ ಎವರೇಜ್ ಅಷ್ಟೇ ಆಗ್ತದೆ. ಈಗ ಒಂದು ಎಕರೆಗೆ ನೋಡುವ, ಎಕರೆಗೆ ಒಂದು 10 ಕ್ವಿಂಟಲ್ 20 ಕ್ವಿಂಟಲ್ ಆದರೆ ರೇಟ್ ಅದು ಅಷ್ಟೇ ರೇಟ್ ಇರುತ್ತೆ. ಈಗ ಬೇಸಿಗೆ ಈಗ ನಾಳೆ ಜನವರಿ ಫೆಬ್ರವರಿ ಮೇಲೆ ಹಾಕಿದ್ರೆ ಕಾಯಿ ಸ್ವಲ್ಪ ದಪ್ಪ ಬರುತ್ತೆ, ರೇಟ್ ಡೌನ್, ಅಲ್ಲಿಗೆ ಎವರೇಜ್ ಅಷ್ಟೇ ಆಗ್ಬೋದು. ಅದು ಈ ಸರಿ ಮಾತ್ರ ಮಳೆಗಾಲದ ತರಕಾರಿ ಪೂರ ಹೋಗಿದೆ, ಏನೂ ಆಗಲಿಲ್ಲ. ಈಗ ಸಾಮಾನ್ಯವಾಗಿ ಮಟ್ಟುಗುಳ್ಳ ಅಂತ ಬದನೆಯಲ್ಲಿ ಭಾಳ ಫೇಮಸ್ ಇದೆ, ಮಟ್ಟುಗುಳ್ಳ ಇಲ್ಲಿ ಅದೇ ಇದೆಯಾ ಬೇರೆ ವೆರೈಟಿ? ಇದು ಬೇರೆ ಬಂಡೆ, ಇದು ಮಂಗಳೂರು ಬದನೆ ಅಂತ, ರೌಂಡ್ ರೌಂಡ್ ಬರುತ್ತೆ. ಮತ್ತೆ ಈ ಮಟ್ಟುಗುಳ್ಳ ಅಂದ್ರೆ ಮುಳ್ಳು ಬರುತ್ತೆ, ಅದು ಲೇಬರ್ ಕೊಯ್ಯ ಕೇಳಲ್ಲ, ಅದು ಕೈಯೆಲ್ಲ ಗಾಯ ಆಗ್ತದೆ. ಅದು ಪ್ಲಾಸ್ಟಿಕ್ ಚೀಲ ಹಾಕಿ ಕೊಯ್ಬೇಕು, ಮತ್ತು ಕಾಯಿ ಅಷ್ಟು ಇಲ್ಲ ಆಗಲ್ಲ. ಅದು ಅಲ್ಲಿ ನಾವೇ ಆಗ್ತೇವೆ ಬಿಟ್ರೆ ಇಲ್ಲಿ ನಮ್ಮ ಊರಿಗೆ ಮಂಗಳೂರು ಗುಳ್ಳೆ ಒಳ್ಳೆ ಆಗತ್ತೆ. ಇದರಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಈ ಮಂಗಳೂರು ಗುಳ್ಳದಲ್ಲಿ? ಮಂಗಳೂರು ಗುಳ್ಳದಲ್ಲಂದ್ರೆ ಅಂದರೆ ಅದು ಸಣ್ಣ ಕಾಯಿ ಹೂ ಬರುವಾಗ ಸಣ್ಣ ಹುಳ ಆಗ್ತದೆ, ಅದಕ್ಕೆ ಪ್ಲೇ ಮಾಡಲೇಬೇಕು. ಆಮೇಲೆ ಎಲೆ ಅಗ್ಲ ಬರುವಾಗ ಅದರ ಅಡಿ ಒಂದು ಅತಿ ಬಿಳಿ ಹುಳ ಆಗ್ತದೆ, ಚುಕ್ಕಿ ಚುಕ್ಕಿ ಬರುತ್ತೆ, ಅದಕ್ಕೂ ಸಿಂಪಡಣೆ. ಎಲ್ಲ ಹೊಟ್ಟೆ ಒಂದೇ ಔಷಧ ಫಸ್ಟಿಗೆ ನಾವೀಗ ಸಸಿ ಬರುವಾಗ ಕಾಯಿ ಬಿಡುವಾಗ ಒಂದು ವಾರಕ್ಕೊಂದು 15 ಸ್ಕೊಂತಾರೆ ಎಣ್ಣೆ ಸಿಂಪಡಿಸಲೇಬೇಕು. ಹಾಗೆ ಮತ್ತು ಕಾಯಿ ಆದ ಮೇಲೆ ನೀವು ವಾರಕ್ಕೊಂದ್ಸರಿ ಹೊಡಿಲೇಬೇಕು, ಇಲ್ಲರೆ ಕಾಯಿ ಅದು ಸೇನಿಂಗ್ ಬರೋದೇ ಇಲ್ಲ. ಈಗ ಹೊಡಿಯೋದೇನೋ ಹೊಡೆದು ಬಿಡ್ತೀವಿ, ಮಾರಾಟ ಮಾಡ್ತೀವಿ, ತಿನ್ನುವಾಗ ಇದರ ಪರಿಣಾಮ ಗೊತ್ತಾಗ್ತದೆ? ಏನೂ ಆಗಲ್ಲ, ಈ ಬದನೆಗೆಲ್ಲ 24 ಗಂಟೆ ಟೈಮ್ ಅಷ್ಟೇ, ಅದು ಒಳಗಡೆ ಏನು ಹೋಗಲ್ಲ. ಅದು ಹೆಂಗ ತರಕಾರಿ ಕೊಯ್ದ್ರ ಮೇಲೆ ಹಾಗೆ ನಾವು ತೊಳೆದೇ ಹಾಕುವುದಿಲ್ಲ, ತೊಳೆದ ಮೇಲೆ ಅದರ ಏನು ಇಲ್ಲಾಂದ್ರೆ ಒಳಗಡೆ ಹುಳ ಇರ್ತದೆ, ಹುಳ ಇರ್ತದೆ. ಆ ಹುಳನ್ನ ನಾಶ ಮಾಡ್ಬೇಕಾದ್ರೆ ಇದಕ್ಕೆ ಒಂದೇ ಔಷಧಿ, ಅದು ಹಾಗೆ ಆಗುವುದೇ ಇಲ್ಲ. ಈಗ ಅಲಸಂದೆಯಲ್ಲೆಲ್ಲ ಈ ಬಂಬೂಚಿಯ ಸಮಸ್ಯೆ ಬರ್ತದಲ್ಲ, ಅದಕ್ಕೆಲ್ಲ ಏನು ಮಾಡ್ತಾರೆ? ಅದಿದೇ ಈಗ ಈ ಹುಳದ ಬಾಧೆಯಿಂದ ಅದೇ ಔಷಧಿ ಹೊಡೆಸಾಗ್ತದೆ. ಈ ಅಲಸಂದೆಗೆಲ್ಲ 15 ದಿವಸ ವಾರಕ್ಕೊಂದ್ಸರಿ ಹೊಡೆಸಾಗ್ತದೆ, ಅಂಥದ್ದೇನು ತೊಂದರೆ ಆಗಲ್ಲ. ಆಮೇಲೆ ಈಗ ಬೇರೆ ಬೇರೆ ತರಕಾರಿಯನ್ನು ಬೆಳೆಯುವ ಹಾಗೆ ತರಕಾರಿಯ ವ್ಯಾಪಾರವನ್ನು ಕೂಡ ನೀವು ಮಾಡ್ತೀರಿ, ಮಾರಾಟ ಮಾಡ್ತೀರಿ, ಈ ಬಗ್ಗೆ ಹೇಳಿ. ಈ ಬಗ್ಗೆ ಅಂದರೆ ನಾನೀಗ ನಮ್ಮ ಮನೆಯಲ್ಲೇ ಹತ್ತಿರ ಇದ್ದಾರೆ, ನಾವು ಲೋಡ್ ಮಾಡಿ ಕಳಿಸಿಬಿಡೋದು, ಅವರೇ ಬೆಳಗ್ಗೆ ಹೋಗಿ ಸಂತೆ ಹೋಗಿ ಅಲ್ಲೆಲ್ಲ ಬರ್ತಾರೆ, ತಗೊ ಹೋಗ್ತಾರೆ, ಅವರು ನಮಗೆ ತೊಂದರೆ ಇಲ್ಲ. ನೀವೇ ನೇರವಾಗಿ ಹೋಗಿ? ನೇರವಾಗಿ ನಮ್ಮ ಮತ್ತೆ ನೇರವಾಗಿ ಹೋಗ್ತಿದ್ದೆ, ಈಗ ನಮ್ಮ ಕೆಲಸದವರು ಲೇಬರ್ಸ್ ಮತ್ತು ಅವರು ಸ್ವಂತ ಮಾಡ್ತಾರೆ, ಅಲ್ಲಿ ಕಳಿಸಿಬಿಡು, ಅವ್ರು ತಗೊ ಹೋಗ್ತಾರೆ. ಈಗ ಮೊದಲಿಗಿಂತ ನಾನೀಗ ಕಡಿಮೆ ಮಾಡಿದ್ದೆ, ಮೊದಲೆಲ್ಲ ಲೋಡ್ ಕಟ್ಟಲೆ ಅಂದರೆ 50-60 ಚೀಲ ಗುಳ್ಳ, ಎಳಸಂಡೆ, ತೊಂಡೆ, ಮೆಣಸು ಪ್ರತಿ ದಿವಸ ವಾರಕ್ಕೆ 2 ಸಾರಿ, ಶುಕ್ರವಾರ ಆಮೇಲೆ ಸೋಮವಾರ. ಈ ಒಟ್ಟು ಒಂದು ಲೆಕ್ಕಾಚಾರ ಮಾಡುವುದಿದ್ರೆ ಈ ತರಕಾರಿ ಕೃಷಿಯಲ್ಲಿ ಲಾಭ ಉಂಟೋ ಅಥವಾ ನಷ್ಟವೋ? ಲಾಭ ಅಂದರೆ ನಾವು ಅದನ್ನೇ ನಂಬಿಕೊಂಡ್ರೆ ಯಾವುದೂ ಆಗಲ್ಲ. ನಾವೇನಂದರೆ ಒಂದು ತೆಂಗು ಇದೆ, ಭತ್ತ ಇದೆ, ಅಡಿಕೆ ಇದೆ, ಎಲ್ಲ ಇರು ಹೋಗಿ ಅಷ್ಟೇ ಲಾಭ, ಏನು ತೊಂದರೆ, ಜೀವನಕ್ಕೆ ಏನು ತೊಂದರೆ ಇಲ್ಲ. ಇನ್ನೇಂದ್ರೆ ಏನು ಅಡಿಕೆ ಮರ ಫಲ ಬರುವಾಗ ಯಾವುದಕ್ಕೂ ತೊಂದರೆ ಇಲ್ಲ, ನಮ್ಮ ತರಕಾರಿ ಕ್ಲೋಸ್ ಆಗ್ತದೆ ಅಷ್ಟೇ. ಅಂದರೆ ಈಗ 3 ವರ್ಷ ನಾವೀಗ ತರಕಾರಿ ಮಾಡಿದಾಗೆದ್ದೇ ಅಡಿಕೆ ಮರ 3 ವರ್ಷಕ್ಕೆ ಫಲ ಬರುತ್ತೆ, ಅದ್ರ ಮೇಲೆ ಮತ್ತೆ ನಾವು ತರಕಾರಿ ಮಾಡೋಕೆ ಆಗಲ್ಲ, ಆಗಿದ್ದೆ ಹಸು ಒಂದು ಹುಲ್ಲೊಂದು ಕರೆಕ್ಟ್ ಆಗ್ತದೆ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಆ ತರಕಾರಿ ಕೃಷಿಯ ಮಾಡೋದ್ರ ಜೊತೆ ಜೊತೆಗೆ ನೀವು ಕ್ಯಾಟರಿಂಗ್ ಕೂಡ ಮಾಡ್ತಾ ಇದ್ರಿ ಅಂತ ಕೇಳಿದ್ರಿ, ಈ ಇದರ ಒಂದು ಖುಷಿಯ ಬಗ್ಗೆ ಹೇಳಿ. ಖುಷಿ ಅಂದರೆ ನಮ್ಗೆ ಆರಾಮ, ಏನಂದ್ರೆ ಈಗ ಯಾರ ಕೈಯಲ್ಲಿ ಸಾಲ ಕೇಳೋದು ಬೇಡ, ನಮ್ಮ ನಾವು ಮಾಡೋದು ದುಡ್ಡು ನಮ್ಮ ಖರ್ಚು ಅಷ್ಟು ಬಿಟ್ಟರೆ ಏನು ತಲೆ ವಿಷಯ ಇಲ್ಲ. ಈಗ ಹೇಗೆ ಹೇಗೆ ಆರ್ಡರ್ ತಗೊಳ್ತೀರಿ ಮತ್ತು ಹೇಗೆ ಅವರಿಗೆ ಸಪ್ಲೈ ಮಾಡ್ತೀರಿ? ಅವರಿಗೆ ನಮ್ಮ ಮನೆಯಲ್ಲ ಎಲ್ಲ ಕ್ಯಾಟ್ರಿಂಗ್ ಹೇಳ್ದಂಗೆ ಮಾಡಿ ಕೊಡ್ತೇವೆ ನಾವು. ಯಾವ ಥರ ಬೇಕಾದ ನಿಮ್ದು ಸ್ಪೆಷಲ್ ಐಟಮ್ ಏನಾರು ಉಂಟು? ಎಲ್ಲ ಯಾವ ಐಟಮ್ ನೀವು ಹೇಳೋದು ಐಟಮ್ ನಾವು ತರ್ತೇವೆ, ಇಲ್ಲ ನಾವು ಬೇರೆ ತಸಿಯಾರು ಕೊಡ್ತೇವೆ ಮಾಡ್ತೇವೆ. ಸಾಮಾನ್ಯವಾಗಿ ಒಂದು ಮೆನು ಅಂದರೆ ಏನೇನು ಇರ್ತದೆ ಊಟಕ್ಕೆ? ಮದುವೆ ಊಟ ಅಂದರೆ ಒಂದು ಉಪ್ಪು, ಉಪ್ಪಿನಕಾಯಿ ಪಲ್ಯ, ಎರಡು ಪಲ್ಯ, ಅದಕ್ಕೆ ಗೋಡಂಬಿ ಹಾಕ್ಬೋದು, ಕಡಲೆ ಹಾಕ್ಬೋದು, ಯಾವುದು ಹಾಕ್ಬೋದು. ಆಮೇಲೆ ಸ್ವೀಟ್, ಯಾವ ಸ್ವೀಟ್ ಬೇಕಾದ್ರೂ ಮಾಡ್ತೇವೆ. ನೀವು ನಿಮ್ಮ ಪಾರ್ಟಿ ಏನು ಹೇಳ್ತೀರ ಆ ಥರ ಮಾಡ್ತೇವೆ. ಮನೆಯಲ್ಲಿ ಅಡುಗೆಯವರು ಇದ್ದಾರೆ? ನಾನು ಸ್ವಂತ ಅಡುಗೆ ಮಾಡ್ತೇನೆ, ಮತ್ತೆ ಬೇರೆ ಜನ ಸಹಾಯಕರು ಸಹಾಯ ಇದ್ದಾರೆ. ಈಗ ಒಂದು 1,000 ಅಡುಗೆ ಮಾಡ್ಬೇಕು ಅಂದ್ರೆ 1,000 ಜನಕ್ಕೆ ಅಡುಗೆ ಮಾಡ್ಬೇಕು ಅಂದ್ರೆ ಎಷ್ಟು ಜನ ಸಹಾಯಕರೆಲ್ಲ ಬೇಕಾಗ್ತದೆ? ಅದು ಐಟಮ್ ನೋಡಿ ಜನ ಹೇಳುದು. ಸಾಮಾನ್ಯವಾಗಿ ಐಟಮ್ ಸುಮಾರು ಮಾಮೂಲು ಅಡುಗೆ ಅಂತಾರೆ, 6 ಜನ 7 ಜನ ಸಾಕಾಗ್ಬಹುದು 1,000 ಬರೀ ಅಡುಗೆ ಮಾತ್ರ ಮಾಡುದು. ಇನ್ನು ಸ್ವೀಟ್ ಹೊಂದ್ಕೊಂಡು ಹೋಗ್ತದೆ ಅಂದ್ರೆ ಹೋಳಿಗೆ ಇರಲಿ, ಆಮೇಲೆ ರುಮಾಲ್ ರೊಟ್ಟಿ ಎಲ್ಲ ಇರಲಿ, ಅದಕ್ಕೆ 2 ಜನ ಎಕ್ಸ್ಟ್ರಾ ಬೇಕಾಗ್ತದೆ ಅಷ್ಟೇ. ಆಮೇಲೆ ಈಗ ದೊಡ್ಡ ಮಟ್ಟಿನ ಒಂದು ಅಡುಗೆ ಮಾಡೋದಿದ್ರೆ ಅಲ್ಲಿ ಹೋಗಿ ಮಾಡ್ಬೇಕಲ್ಲ? ಹೋಗಿ ಮಾಡ್ಬೇಕು. ನಮ್ಮ ಮನೆಯಲ್ಲ 50-100 ಜನ ನಾನು ಮನೆಯಲ್ಲೇ ಮಾಡಿ ಕಳಿಸಿದ್ದು. ಮಾಡಿ ಕಳಿಸೋದು? ಮಾಡಿ ಕಳಿಸೋದು, ಹೇಳಿದ ಐಟಮ್ ಅಷ್ಟೇ ಅಷ್ಟೇ. ಮತ್ತೀಗ ನಾವು ಈಗ ಮಂದರ್ತಿ ಹಬ್ಬ ಗಿಬ್ಬ ಎಲ್ಲ ಫುಲ್ ನಾವೇ ಅವರೇ ಪಾರ್ಟಿ ಸಾಮಾನು ಹಬ್ಬದ ಅಡುಗೆ ಕಾಯಂ ಮಾಡಿ ನಾವು ಮಾಡ್ತೇವೆ. ಮತ್ತೆ ಅವನು 25-30 ಜನಿಗೆ ನಾಗಮಂಡಲ ದೊಡ್ಡ ಅಡುಗೆ ಎಲ್ಲ ಮಾಡ್ತೇವೆ. ನೀವು ಬೆಳೆದಿರುವಂತಹ ತರಕಾರಿಯನ್ನೇ ಬಳಕೆ ಮಾಡ್ತೀರೋ ಅಥವಾ ಹೊರಗಿನ ತರಬೇಕಾಗ್ತದೆ? ನಮ್ಮ ಕೈಯಲ್ಲಿ ಇದ್ದ ತರಕಾರಿ ನಾವೇ ಹಾಕೋದು. ಈಗ ಬಾಳೆಲೆ, ತೆಂಗಿನಕಾಯಿ, ತರಕಾರಿ, ಅದರಿಂದ ಮಾರ್ಜಿನ್ ನಮ್ಗೆ ಸ್ವಲ್ಪ ಕಡಿಮೆ ನಾವು ಮಾಡ್ತೇವೆ. ನಿಮ್ಮ ಬೆಳೆಗಳಿಗೆ ಹೆಚ್ಚು ಬೆಲೆ ಸಿಗ್ತದೆ? ಬೆಲೆ ಸಿಗ್ತದೆ. ಮತ್ತೆ ಈಗ ಇನ್ನೊಂದು ಪಾರ್ಟಿ ಅವ್ರು ಎಲ್ಲರೂ ದುಡ್ಡು ಕೊಟ್ಟು ತಗೊಳ್ಳುವಾಗ ನಮ್ಮ ಮಾರ್ಜಿನ್ ಅವ್ರ ಮಾರ್ಜಿನ್ ಹೊಲಸ ಆಗೋದಿಲ್ಲ. ನಾವೀಗ 150 ರೂಪಾಯಿ ಮಾಡಿದ್ರೆ ಅವರು 200 ರೂಪಾಯಿ ಮಾಡ್ತಾರೆ. ಆಗಲ್ಲ, ನಾವೀಗ 100 ಮಾಮೂಲು ಊಟ 120-130 ನಾವು ಮಾಡೋದು. ಈಗ ಒಂದು ಊಟಕ್ಕೆ 100-120-130 ರೂಪಾಯಿ ನೀವು ಹೇಳಿದಿರಿ. ಈಗ ತರಕಾರಿ ಬೆಲೆ ನೋಡಿದ್ರೆ ಕೆಲವು ಸರಿ 150 ರೂಪಾಯಿ ಕಿಲೋಗೆ ಬರ್ತದೆ ಬದನೆ, ಅವಾಗೆಲ್ಲ ನಷ್ಟ ಆಗೋದಿಲ್ಲ? ಅದೇನು ತೊಂದರೆ ಆಗಲ್ಲ, ಅಂದ್ರೆ ನಮ್ಮ ಕೈಯಲ್ಲಿ ಇದೆಯಲ್ಲ. ಅಲ್ಲಿಗೆ ಹೊರಗಿನ ತರೋದಿದ್ರೆ ಹೊರಗಿನ ತರೋದಂತ ನಾವು ಅಂತದೇನು ತೊಂದರೆ ಆಗ್ಲಿಲ್ಲ. ಇಷ್ಟು ದಿನ ಅವರಿಗೆ ಈ ವರ್ಷ ಮಾತ್ರ ಈಗ ಮಳೆಗಾಲ ತಗೊಂಡೇವೆ, ತಗೊಂಡು ಬಂದು ಅಷ್ಟೇ, ಅದೇನು ಆಗಲಿಲ್ಲ, ತಗೊಂಡ್ಬಂದೇವೆ. ಅದೇ ನಮ್ಮ ಮನೆ ಹತ್ರ ಅವ್ರು ಮಾಡಿ ಸ್ವಲ್ಪ ಮಾರ್ಜಿನ್ ಮಾಡಿ ಕೊಡ್ತಾರೆ. ನಾವು ಮಾಮೂಲು ತರಕಾರಿ ಕೊಡ್ತೇವಲ್ಲ, ಅವರೆಲ್ಲ ಮಾಡ್ತಾರೆ. ಊರಲ್ಲಿ ಅಲ್ಲೆಲ್ಲ ಮಾಡ್ತಾರಲ್ಲ, ನಾವು ಅಂಗಡಿ ತರೋದು ಕಮ್ಮಿ. ಈಗ ಊಟ ಬಿಸಿ ಬಿಸಿ ಆಗಿದ್ರೆ ರುಚಿ ಜಾಸ್ತಿ ಅಂತ ಹೇಳ್ತೀವಿ, ಅಲ್ಲಿ ಬಿಸಿಯಾಗಿ ಇಡುವ ವ್ಯವಸ್ಥೆ ಎಲ್ಲ ಹೇಗೆ? ಏನಾದ್ರೂ ಗ್ಯಾಸ್ ಮತ್ತೆ ಈ ಸೌದಿ ಒಲೆಯಲ್ಲಿ ಒಲೆ ಬದಿಯಲ್ಲಿ ಇರ್ಬೋದು, ಅದು ಬಿಸಿಯಾಗಿರ್ತದೆ. ಒಂದು ದೂರಕ್ಕೆ ಸಾಗಿಸ್ಬೇಕಿದ್ರೆ ದೂರ ಸಾಗ ಅದು ಮುಚ್ಚಲ ಇದ್ದು ಬಾಕ್ಸ್ ಇತ್ತಲ್ಲ, ಹೆಚ್ಚಿಮ್ಮೆ ಒಂದು 4-5 ಅವರ್ ಬಿಸಿ ಇರುತ್ತೆ. ಅಷ್ಟು ಬಿಸಿ ಅದಕ್ಕೆ ಪ್ರತ್ಯೇಕ ಬಾಕ್ಸ್ ಏನಾದ್ರು ಉಂಟಲ್ಲ, ಸ್ಟೀಲ್ ಇಂದ ಅಲ್ಯೂಮಿನಿಯಂ ಸ್ಟೀಲ್ ಸ್ಟೀಲ್ ಅದಕ್ಕೆ ಮುತ್ತಲೆ ಇದೆ ಅದು ಹಾಕಿ ಹೆಚ್ಚಿಮ್ಮಿ ಒಂದು 4-5 ಗಂಟೆ ಹೊರಟು ನಾವು ಇಲ್ಲಿಂದ ಈಗ ನಮ್ಮ ಮನೆಯಿಂದ ಒಂದು 25 ಕಿಲೋಮೀಟರ್ ಹೋಗುವಾಗ ಹೋಗಿದ್ದೇವೆ ಬ್ರಹ್ಮಾವರ ಉಡುಪಿವರೆಗೆ. ಬಿಸಿ ಇರುತ್ತೆ ಅಂತಂದ್ರೆ ಅಲ್ಲಿ ಸಹಾಯಕರಾಗಿ ಜೊತೆಗೆ ನೀವು ಹೋಗ್ಬೇಕಾಗ್ತದೆ ಅಥವಾ ಅವರೇ ಹೋಗ್ತೇವೆ? ಮಾರ್ಜಿನ್ ನೋಡಿ ಅಂದ್ರೆ ಅವರೇ ನಾವು ಬಳಸ್ತೇವೆ, ನಾವು ಇಷ್ಟಪಡೋ ಸಪ್ಲೈ ಮಾಡೋದು ಮಾತ್ರ ಕಡಿಮೆ ಏನು ಆಗಲ್ಲ. ನಾವು ಸ್ವಲ್ಪ ಒಂದು 10-20 ಜನ ಸೇರಿಸಿ ಮಾಡಿ ಕೊಡ್ತೇವೆ ಅಷ್ಟೇ. ಅದಕ್ಕೆ ಅಡ್ವಾನ್ಸ್ ಅಂತ ತಗೊಳ್ಬೇಕು? ಅದೇನಿಲ್ಲ, ನಾವು 20 ದಿನವರೆಗೆ ಯಾಕೆಲ್ಲ ಅಡ್ವಾನ್ಸ್ ತಗೊಳ್ಳಲಿಲ್ಲ, ನಂಬಿಕೆ ಸೆಟಲ್ ಮಾಡ್ತೇವೆ ಮಾಡ್ತಾ ಇದೆ. 1-2 ಜನ ಇರ್ತದೆ, ಏನು ಮಾಡ್ಲಿಕ್ಕಾಗಲ್ಲ ವ್ಯವಹಾರ ಅಷ್ಟೇ. ಒಳ್ಳೆಯದು ಸದಾಶಿವ ಶಾಸ್ತ್ರಿಯವರೇ, ಆ ತರಕಾರಿ ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ಕ್ಯಾಟರಿಂಗ್ ಇದನ್ನು ಕೂಡ ಒಂದು ಉದ್ಯಮವಾಗಿ ನೀವು ನಡೆಸ್ಕೊಂಡು ಬರ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸರಿ, ಇದುವರೆಗೆ ತರಕಾರಿ ಕೃಷಿ ಮತ್ತು ಕ್ಯಾಟರಿಂಗ್ ಕುರಿತ ತಮ್ಮ ಅನುಭವಗಳನ್ನು ಹಂಚಿಕೊಂಡವರು ಸದಾಶಿವ ಶಾಸ್ತ್ರಿ ಅವರು. ಮಾತನಾಡಿಸಿದವರು ಟಿ ಶ್ಯಾಮ್ಪ್ರಸಾದ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. हाँ, ये हेलमेट अच्छा है, लेकिन ये सेफ है क्या? चिंता मत कीजिए, इस हेलमेट पर ISI मार्क है. और मुझे कैसे पता चलेगा कि ये असली है? BIS केयर ऐप से, जहाँ आपको ये इम्पोर्टेंट डिटेल एक ही क्लिक में मिल जाएगी. बनिए जागरूक ग्राहक और कोई भी प्रोडक्ट खरीदने से पहले उसकी प्रामाणिकता चेक करने के लिए आज ही डाउनलोड करें BIS केयर ऐप.